ಸಾರ್ವಜನಿಕರೇ ಗಮನಿಸಿ, ಮೇ 20ರಿಂದ ಜೂನ್ 5ರವರೆಗೆ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ, ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿ, ಈ ಕುರಿತು ಭದ್ರಾವತಿ ತಾಲೂಕು ಕಲ್ಲಿಹಾಳ್ ಗ್ರಾಮದ ಕೃಷಿ ಇಲಾಖೆ ಆತ್ಮಯೋಜನೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ ಗುರುಮೂರ್ತಿ ಎಇ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭದ್ರಾವತಿ ತಾಲೂಕು ಕಲ್ಲಿಹಾಳ್ ಗ್ರಾಮದ ಕೃಷಿ ಇಲಾಖೆ ಆತ್ಮಯೋಜನೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದಂತಹ ಗುರುಮೂರ್ತಿ ಎಇ ಅವರು ನಮ್ಮ ಜೊತೆಗಿದ್ದಾರೆ. ಇಂದು ಜೇನು ಕೃಷಿ, ಈ ಕುರಿತು ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಿಮಗೂ ಕೂಡ ಸರ್. ಇವತ್ತಿನ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ತಾವು ಜೇನು ಕೃಷಿ ಅಂತ ಹೇಳಿದ್ರೆ, ಈ ಜೇನು ಅಂದ್ರೇನು, ಜೇನು ಕೃಷಿ ಅಂದ್ರೇನು, ಅದ್ರ ಬಗ್ಗೆ ಜನರಿಗೆ ಯಾವ ರೀತಿ ಒಂದು ಮಾಹಿತಿ? ಜೇನನ್ನು ಕೂಡ ಸಾಕ್ಬೋದಾ? ಜೇನು ಕಚ್ಚಲ್ವಾ? ಅದು ನಮ್ಗೆ ತೊಂದರೆ ಮಾಡಲ್ವಾ? ಅದನ್ನ ಸಾಕಕ್ಕಾಗುತ್ತಾ ಅನ್ನೋ ಒಂದು ಚಿಂತನೆಯಲ್ಲಿ ಇರ್ತಾರೆ. ಜೇನನ್ನು ಕೂಡ ಸಾಕ್ಬೋದು, ಅದರಲ್ಲಿ ಮೂರ್ನಾಲ್ಕು ಜಾತಿಯ ಜೇನುಗಳಿರ್ತವೆ. ಅದರಲ್ಲಿ ಕೆಲವೊಂದು ಜಾತಿ ಸಾಕಕ್ಕೆ ಯೋಗ್ಯವಾಗಿರುತ್ತೆ, ಕೆಲವೊಂದು ಜಾತಿಯ ಜೇನು ಸಾಕಕ್ಕೆ ಯೋಗ್ಯವಾಗಿರುವುದಿಲ್ಲ. ಅಂದ್ರೆ ಜನ ಏನಂತಾರೆ, ಜೇನು ಒಂದು ಕೀಟಕ್ಕೆ ಹೋಲಿಸ್ತಾರೆ ಸರ್. ಒಂದು ಜನರಲ್ಲಿ ಇರ್ತಕ್ಕಂತ ಒಂದು ಭಯ ಜೇನು ಅಂದ್ರೆ, ಆ ಭಯನ ಹೋಗ್ಲಾಡಿಸ್ತಕ್ಕಂಥದಕ್ಕೆ ತಾವೇನ್ ಹೇಳ್ತೀರಾ? ಜೇನು ನೊಣದ ಬಗ್ಗೆ ನೀಟಾಗಿ ಎಲ್ಲ ನೀಟಾಗಿ ತಿಳ್ಕೊಂಡಾದ್ಮೇಲೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ರೆ ಅದು ಕಚ್ಚುತ್ತೆ ಅದು ಕಚ್ಚಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದರಿಂದ ಅದ್ರ ಬಗ್ಗೆ ನಾವು ನೀಟಾಗಿ ಒಂದು ತರಬೇತಿ ಹೊಂದಿದಾಗ ಅದನ್ನು ಕೂಡ ನಾವು ನಿರ್ವಹಣೆ ಮಾಡಬಹುದು. ಅದು ಆ ರೀತಿಲಿ ನಾವು ಜೇನು ಸಾಕ್ಬೋದು. ಅದನ್ನ ಒಂದು ಮರದ ಪೆಟ್ಟಿಗೆ ಬರುತ್ತೆ, ಆ ಮರದ ಪೆಟ್ಟಿಗೆಯಲ್ಲಿ ಅದರಲ್ಲಿ ಎರಡು ಚೇಂಬರ್ ಬರುತ್ತೆ, ಬ್ರೂಡ್ ಚೇಂಬರ್ ಮತ್ತೆ ಹನಿ ಚೇಂಬರ್ ಅಂತ. ಅಂದ್ರೆ ಕೆಳಗಿನ ಭಾಗದಲ್ಲಿ ಸಂತಾನೋತ್ಪತ್ತಿಗೋಸ್ಕರ ಅದು ಬಳಸುತ್ತೆ, ಮೇಲ್ಗಡೆ ಅದು ಹನಿ ಸಂಗ್ರಹಣೆಗೆ, ಅಂದ್ರೆ ಜೇನು ಸಂಗ್ರಹಣೆಗೆ, ಜೇನುತುಪ್ಪದ ಸಂಗ್ರಹಣೆಗೋಸ್ಕರ ಅದು ಮಾಡ್ಕೊಂಡಿರುತ್ತೆ. ಅದೆರಡನ್ನು ಬಳಸಿಕೊಂಡು ನಾವು ಜೇನನ್ನ ಸಾಕ್ಬೋದು. ಈ ರೀತಿ ನಾವು ಜೇನನ್ನ ನಿರ್ವಹಣೆ ಸಾಕೋದನ್ನ ನಾವು ನಿರ್ವಹಣೆ ಮಾಡಬಹುದು. ಒಟ್ಟಲ್ಲಿ ಜೇನು ಅಂದ್ರೆ ಭಯ ಬೇಡ, ಎಲ್ಲರೂ ಕೂಡ ಮಾಡಬಹುದು ಅಂತ ಹೇಳ್ತೀರಾ? ಭಯ ಬೇಡ, ಎಲ್ಲರೂ ಕೂಡ ಮಾಡಬಹುದು, ಎಲ್ಲರ ಮನೆಯಲ್ಲೂ ಕೂಡ ಮಾಡಬಹುದು, ಮನೆಯಲ್ಲೇ ಇಡ್ಕೊಂಡು ಸಾಕ್ಬೋದು. ಯಾರೆಲ್ಲ ಜೇನು ಸಾಕಾಣಿಕೆ ಮಾಡಬಹುದು ಅಂತ ಹೇಳ್ತೀರಿ? ಈಗ ಅದನ್ನ ಒಂದು ಮೂರು ರೀತಿಯಾಗಿ ಜೇನು ಸಾಕಣೆ ಮಾಡಬಹುದು. ಒಂದು ಹಾಬಿಯಾಗಿ ಸಾಕ್ಬೋದು, ಈಗ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ, ನಾನು ಜಸ್ಟ್ ಬಿಸ್ನೆಸ್ಗಲ್ಲ, ನನ್ನ ಮನೆಗೆ ನನ್ನ ಜೇನುತುಪ್ಪಕ್ಕೋಸ್ಕರ ಒಂದು ಹಾಬಿ ತರ, ಮನೆಯಲ್ಲೇ ಒಂದು ಟೆರಸ್ ಇರುತ್ತೆ, ಅದ್ರ ಮೇಲ್ಗಡೆನೆ ಒಂದು ಪೆಟ್ಟಿಗೆ ಇಟ್ಕೊಂಡು ಸಾಕ್ಬೋದು. ಒಂದು ಹಾಬಿ ತರ ಒಂದು ಬಾಕ್ಸ್, ಮನೆಗೆ ಒಂದು ಮನೆಗೆ ಬೇಕಾಗಿರುವಷ್ಟು ಜೇನುತುಪ್ಪನ ನಾವು ಅದರಿಂದ ಉತ್ಪತ್ತಿ ಮಾಡ್ಕೋಬಹುದು. ಇನ್ನೊಂದು ಪಾರ್ಟ್ ಟೈಮ್ ಬಿಸ್ನೆಸ್, ಈಗ ರೈತರ ಜಮೀನು ಇರುತ್ತೆ, ಆ ಜಮೀನೊಳಗಡೆನೆ ಒಂದು 10 ಬಾಕ್ಸೋ 20 ಬಾಕ್ಸೋ ಸಾಕೊಳ್ಳೋದು, ಅದರಿಂದ ಬರ್ತಕ್ಕಂಥ ಜೇನನ್ನ ನಾವು ಮಾರಾಟ ಮಾಡೋದಾಗಿರ್ಬೋದು, ಅಥವಾ ಅದರಿಂದ ನಾವು ಕಾಲೋನಿ ಡಿವೈಡ್ ಮಾಡಿ ಬೇರೆಯವರಿಗೂ ಕೂಡ ಜೇನು ಸಾಕಣೆ ಮಾಡಲಿಕ್ಕೆ ಮಾರುವಂಥದ್ದಾಗಿರ್ಬೋದು, ಅದರಿಂದನೂ ಕೂಡ ನಾವು ದುಡ್ಡನ್ನು ನಾವು ಅರ್ನ್ ಮಾಡ್ಬೋದು. ಈ ರೀತಿ ನಾವು ಜೇನು ಸಾಕಣೆ ಮಾಡ್ಬೋದು. ಇನ್ನೊಂದು ಫುಲ್ ಟೈಮ್ ಜಮೀನೇ ಇರಲ್ಲ ಅಂಥವರು ಕೂಡ, ನಿರುದ್ಯೋಗಿಗಳಿರ್ತಾರೆ ಅಂಥವರು ಕೂಡ ನಾವು ಇದರಿಂದ ಒಂದು ಉದ್ಯೋಗ ಪಡಿಬೋದಾಗಿದೆ. ಈಗ ಸುಮಾರು 100 ಬಾಕ್ಸ್ ಮಾಡಿದ್ರೆ ಅವರು ಕೂಡ ಈ ತರದ ಇದರಿಂದ ಒಂದು ಉದ್ಯೋಗ ಪಡಿಬಹುದು, ಒಂದು ಒಳ್ಳೆ ಆದಾಯನೂ ಕೂಡ ಗಳಿಸಬಹುದು. ಇದಕ್ಕೇನು ವಯಸ್ಸಿನ ಅಂತರ ಇರಲ್ಲ, ಯಾರು ಬೇಕಾದ್ರು ಮಾಡಬಹುದು, ಹೆಣ್ಮಕ್ಳು ಕೂಡ ಮಾಡಬಹುದು, ಹೆಣ್ಮಕ್ಳು ಕೂಡ ಮಾಡಬಹುದು, ಗಂಡ್ಮಕ್ಳು ಕೂಡ ಮಾಡಬಹುದು. ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡ್ ಬಿಟ್ರೆ ಯಾವ ಭಯನೂ ಇರೋದಿಲ್ಲ, ಅದನ್ನ ಒಂದ್ಸಲ ನೋಡ್ಬಿಟ್ರೆ ಆಗೋಯ್ತು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅಧ್ಯಯನ ಮಾಡಿಬಿಟ್ರೆ, ಒಂದಿಲ್ಲ ಎರಡು ದಿನ ಅಧ್ಯಯನ ಮಾಡಿಬಿಟ್ರೆ ಅದ್ರ ಬಗ್ಗೆ ನೀಟಾಗಿ ಎಲ್ಲ ಗೊತ್ತಾಗಬಹುದು. ಜೇನಲ್ಲಿ ಎಷ್ಟು ಜಾತಿಗಳು ಇದಾವೆ ಅಂತ ಹೇಳ್ತೀರಾ ಸರ್? ಜೇನಿನಲ್ಲಿ ಒಟ್ಟು 4 ಜಾತಿಗಳಿದಾವೆ. ಅದರಲ್ಲಿ ರಾಕ್ ಬಿ ನೀವು ಹೇಳಿದ್ರಲ್ಲ, ಅದು ಎಪಿಸ್ ಡಾರ್ಸೆಟಾ ಅಂತ ಹೇಳ್ತಾರೆ ಸೈಂಟಿಫಿಕ್ ಆಗಿ, ಅದು ಹೆಜ್ಜೇನು. ಅದನ್ನ ನಾವು ಸಾಕ್ಲಿಕ್ಕೆ ಬರಲ್ಲ, ಅದು ತುಂಬಾ ಫೆರೋಷಿಯಸ್ ಅಂದ್ರೆ ತುಂಬಾ ಅದು ಕಚ್ಚಿಬಿಡುತ್ತೆ, ಆಮೇಲೆ ಅದನ್ನ ಸಾಕ್ಲಿಕ್ಕೆ ಆಗಲ್ಲ ನಾವು ಅದನ್ನ ಹೆಜ್ಜೇನನ್ನ. ಇನ್ನೊಂದು ಲಿಟ್ಲ್ ಬಿ ಅಂತ ಬರುತ್ತೆ, ನೀವೆಲ್ಲ ನೋಡಿರ್ಬೋದು, ಒಂದು ಕಡ್ಡಿಗಳಲ್ಲಿ ಒಂದೊಂದೇ ಇಟ್ಟಿರುತ್ತೆ, ಅದು ಕೂಡ ನಾವ್ ಅದೇನು ಅಷ್ಟು ಫೆರೋಷಿಯಸ್ ಅಲ್ಲ, ಆದ್ರೆ ಅದು ಸಾಕ್ಲಿಕ್ಕೆ ಯೋಗ್ಯವಾಗಿಲ್ಲ, ಅದು ತುಂಬಾ ಜೇನುತುಪ್ಪ ಪ್ರೊಡ್ಯೂಸ್ ಮಾಡಲ್ಲ, ಏನೋ ಅಲ್ಲಿ ಇಲ್ಲಿ ಇಟ್ಟಿರುತ್ತೆ. ಇನ್ನೊಂದು ಬರುತ್ತೆ, ಮಣ್ಣೊಳಗಡೆ ಇಟ್ಟಿರುತ್ತೆ, ಮರದ ಪೊಟ್ರೆ ಒಳಗಡೆ ಇಟ್ಟಿರುತ್ತೆ, ಹುತ್ತದೊಳಗಡೆ ಇಟ್ಟಿರುತ್ತೆ. ಅದನ್ನ ತುಡಿಮೆ ಜೇನು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಏಷ್ಯನ್ ಬಿ ಅಂತಾರೆ, ಎಪಿಸೆರೆನ ಇಂಡಿಕಾ ಅಂತ ಕರೀತಾರೆ. ಅದನ್ನ ನಾವು ಸಾಕಾಣಿಕೆಗೆ ಅದು ಯೋಗ್ಯವಾಗಿರ್ತಕ್ಕಂತ ಜೇನು. ಮತ್ತೆ ಇನ್ನೊಂದು ಯುರೋಪಿಯನ್ ಬಿ ಅಂತ, ಅದನ್ನ ನಾವು 1962 ನಮ್ಮ ಭಾರತಕ್ಕೆ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಲಾಗುತ್ತೆ, ಅದನ್ನು ಕೂಡ ಸಾಕ್ಬೋದು. ಆದ್ರೆ ಇದೆಲ್ಲದಕ್ಕಿಂತ ನಮ್ಮ ವಾತಾವರಣಕ್ಕೆ ಎಪಿಸೆರೆನ ಇಂಡಿಕಾ ಅನ್ನೋದು ತುಂಬಾ ಯೋಗ್ಯವಾಗಿದೆ. ಯೋಗ್ಯ ಅಂತ ಯಾವ ರೀತಿ ತಾವು ಕನ್ಸಿಡರ್ ಮಾಡಿ ಹೇಳ್ತೀರಾ ಸರ್? ಈ 4 ಪ್ರಭೇದಗಳನ್ನು ಹೇಳಿದ್ರಿ, ಅದೊಂದನ್ನೇ ತುಂಬಾ ಯೋಗ್ಯ ಅಂತ ಹೇಳಿದ್ರಿ, ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತೀರಾ? ಯಾವ ರೀತಿ ಅಂತ ಅಂದ್ರೆ, ಈಗ ಅದು ಸಾಕಾಣಿಕೆಗೆ ಅದು ಹೊಂದ್ಕೊಳ್ಳುತ್ತೆ, ಅದು ಕೂಡ ಕಚ್ಚತ್ತೆ, ಕಚ್ಚಲ್ಲ ಅಂತ ಅಲ್ಲ, ಕಚ್ಚತ್ತೆ. ಆದ್ರೆ ಅದನ್ನ ನೀಟಾಗಿ ನಿರ್ವಹಣೆ ಕ್ರಮಗಳನ್ನ ಮಾಡ್ಕೊಂಡ್ರೆ ಅದು ತುಂಬಾ ಯೋಗ್ಯ. ಮತ್ತ ಆಮೇಲೆ ಅದರ ಈಲ್ಡಿಂಗ್ ಅಂದ್ರೆ ಜೇನುತುಪ್ಪದ ಈಲ್ಡಿಂಗ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ ಈ ಪ್ರಭೇದದ್ದು, ಹಂಗಾಗಿ ನಾವು ಇದನ್ನ ಬಳಸ್ಕೋಬಹುದು. ಹಂಗಂತ ನಾವು ರಾಕ್ ಬೀನ ಅದು ಅದಕ್ಕಿಂತ ಜಾಸ್ತಿ ಈಲ್ಡ್ ಕೊಡುತ್ತೆ. ಯಾವುದು ರಾಕ್ ಬಿ ಅಂದ್ರೆ ಹೆಜ್ಜೇನು, ಆದ್ರೆ ಅದನ್ನ ನಾವು ಸಾಕ್ಲಿಕ್ಕಾಗಲ್ಲ, ಅದು ತುಂಬಾ ಫೆರೋಷಿಯಸ್, ಅದನ್ನ ನೀವು ಸುಮ್ನೆ ಒಂದ್ ಸ್ವಲ್ಪ ಮಾತಾಡ್ಸಕ್ ಹೋದ್ರೂ ಅದು ಕಚ್ಚಿಬಿಡುತ್ತೆ, ಅದು ಅದನ್ನ ನಾವು ಸಾಕ್ಲಿಕ್ ಬರಲ್ಲ. ಆದ್ರೆ ಇದನ್ನ ಏಷ್ಯನ್ ಬೀನ್ನ ನಾವು ಎಪಿಸೆರೆನ ಇಂಡಿಕಾ ಅಂತ, ತುಡಿಮೆ ಜೇನು ಅಂತ ಕನ್ನಡದಲ್ಲಿ ಏನ್ ಕರಿತೀವಿ, ಈ ಜೇನನ್ನ ನಾವು ಸಾಕ್ಬಹುದು. ಜೇನು ಸಾಕ್ಬೋದು ಅಂತ ಹೇಳಿದ್ರೆ ಜೇನು ಅಂದ್ರೆ ಅದರ ಭಾಗಗಳ ಬಗ್ಗೆ ಆಗಿರ್ಬೋದು. ಜೇನಿನ ನೊಣದಲ್ಲಿ ಒಟ್ಟು 3 ಭಾಗ ನಾವು ಹೇಳ್ಬೋದು. ಅದರಲ್ಲಿ ಒಂದು ತಲೆ ಅಂತ ಇರುತ್ತೆ, ಇನ್ನೊಂದು ಅದರಲ್ಲಿ ಆಂಟೆನ ಕಣ್ಣು, ಆಮೇಲೆ ಅದ್ರ ಮೌತ್ ಪಾರ್ಟ್ಸ್ ಗಳು ಬರುತ್ತೆ, ಎರಡನೇದು ಥೊರ್ಯಾಕ್ಸ್ ಅಂತ ಎರಡನೇ ಭಾಗ. ಆ ಥೊರ್ಯಾಕ್ಸ್ ಅಲ್ಲಿ ಕಾಲ್ಗಳು ಬರ್ತವೆ, ಅಂದ್ರೆ 6 ಕಾಲ್ಗಳು, ಆಮೇಲೆ 2 ರೆಕ್ಕೆ ಬರುತ್ತೆ ಅದರಲ್ಲಿ. ಇನ್ನು ಹಿಂದಿಂದು ಅಬ್ಡಮನ್ನು, ಅದರೊಳಗಡೆ ನಾವೇನು ಯೂಶಲಿ ಜನರಿಗೆ ಏನಂತ ಭಾವನೆ ಇದೆ ಅಂತ ಅಂದ್ರೆ, ಜೇನು ತಲೆಯಿಂದ ಅಂದ್ರೆ ಅದ್ರ ಮೌತ್ ಪಾರ್ಟ್ಸ್ ಇಂದ ಕಚ್ಚುತ್ತೆ ಅಂತ ಅನ್ಕೊಂಡಿದ್ರೆ, ಆದ್ರೆ ಅದು ಕಚ್ಚಲ್ಲ, ಚುಚ್ಚುತ್ತೆ. ಆದ್ರೆ ಅದು ಅಬ್ಡಮನ್ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಏನಿದೆ ಅಲ್ಲಿ ಒಂದು ಓವಿಪಾಸಿಟರ್ ಅಂತ ಇರುತ್ತೆ, ಅದನ್ನ ಅದು ಚುಚ್ಚದು. ಅದರಿಂದ ಚುಚ್ಚಿದಾಗ ಮಾತ್ರ ಅದು ನಮಗೆ ಪೇನ್ ಆಗುವಂತದ್ದಾಗದು. ಆದ್ರೆ ಜನರಲ್ ಏನು ತಲೆಯಿಂದ ಕಚ್ಚುತ್ತೆ ಅನ್ನೋ ತರ ಹೊಂದಿದೆ, ಅದು ಅಬ್ಡಮನ್ ಹೊಟ್ಟೆ ಭಾಗದ ಓವಿಪಾಸಿಟರ್ ಇಂದ ಕಚ್ಚುತ್ತೆ. ಅದು ಒಂದು ಸಲ ನಮಗೆ ಕಚ್ಚಿದ್ರೆ ಆ ಜೇನು ನೊಣ ಸತ್ತೋಗುತ್ತೆ, ಮತ್ತೆ ಅದು ಬದುಕಲ್ಲ. ಅದ್ರಲ್ಲಿ ಇರ್ತಕ್ಕಂಥ ವಿವಿಧ ಜಾತಿಗಳು ಯಾವ್ಯಾವ ಸರ್, ಜೇನು ಗೂಡಿನಲ್ಲಿ ಇರ್ತಕ್ಕಂಥ ಜಾತಿಗಳು? ಜೇನು ಗೂಡಿನ ಜಾತಿಲಿ ಅದರಲ್ಲಿ ಒಂದು ಕ್ವೀನ್ ಅಂತ ಇರುತ್ತೆ, ಇನ್ನೊಂದು ವರ್ಕರ್ ಅಂತ ಇರುತ್ತೆ, ಇನ್ನೊಂದು ಡ್ರೋನ್ ಅಂತ ಇರುತ್ತೆ. ಕ್ವೀನ್ ಅನ್ನೋದು ಹೆಣ್ಣು ಅಂದ್ರೆ ಫರ್ಟಿಲೈಸ್ಡ್ ಕ್ವೀನ್, ಅದೇ ಗೂಡಿನಲ್ಲಿ ಇರ್ತಕ್ಕಂಥ 3 ಜಾತಿ. ಕ್ವೀನ್ ಅಂದ್ರೆ ರಾಣಿ ಜೇನು ಅಂತ ಕನ್ನಡದಲ್ಲಿ ಕರಿತೀವಿ. ಇಡೀ ಗ್ರೂಪ್ ಅಲ್ಲಿ, ಇಡೀ ಜೇನುಗೂಡಲ್ಲಿ ಅದೊಂದೇ ಸಂತಾನೋತ್ಪತ್ತಿಗೆ ಅದೊಂದೇ ಯೋಗ್ಯವಾಗಿರುತ್ತೆ. ಇಡೀ ಜೇನು ಕುಟುಂಬದ ಸಂತಾನೋತ್ಪತ್ತಿಯನ್ನ ಮಾಡೋದು ಈ ಕ್ವೀನ್ ಬಿ ಒಂದೇ. ಅಂದ್ರೆ ದಿನಕ್ಕೆ 1500 to 2000 ಮೊಟ್ಟೆವರೆಗೂ ಅದು ಆ ಜೇನು ನೊಣ ಇಡುತ್ತೆ ಅದರ ಸಂತಾನೋತ್ಪತ್ತಿಗೋಸ್ಕರ. ಇನ್ನೊಂದು ವರ್ಕರ್ ಏನಂತ ಕರಿತೀವಿ, ಅದು ಕೂಡ ಫೀಮೇಲು ಬಟ್ ಅನ್ಫರ್ಟಿಲೈಸ್ಡ್, ಅಂದ್ರೆ ಅವು ಸಂತಾನೋತ್ಪತ್ತಿಗೆ ಯೋಗ್ಯವಾಗಿರೋದಿಲ್ಲ, ಅದೇನು ಕೆಲಸ ಮಾಡ್ಲಿಕ್ಕೆ ಮಾತ್ರ ಯೋಗ್ಯವಾಗಿರುತ್ತೆ. ಮತ್ತೆ ಈ ವರ್ಕರ್ ಬಿ ಈ ಸೋಲ್ಜರ್ ತರ, ಅಂದ್ರೆ ಏನಾದ್ರೂ ಗೂಡಿಗೆ ತೊಂದರೆ ಆದ್ರೆ ಅದು ಕೂಡ ಸೈನಿಕರ ರೀತಿ ಕೂಡ ಕೆಲಸ ಮಾಡುತ್ತೆ. ಏನು ನಾವು ಏನಾದ್ರೂ ಅದಕ್ಕೆ ತೊಂದರೆ ಮಾಡಿದ್ರೆ ಕಚ್ಚೋದೇನಿದೆಯಲ್ಲ ಅದು ವರ್ಕರ್, ಅಂದ್ರೆ ಕೆಲಸ ಮಾಡುವಂತ ಜೇನು ನೋಣ ನಮ್ಗೆ ಕಚ್ಚುತ್ತೆ. ಅದು ಈಗ ಜೇನು ಪ್ರೊಡ್ಯೂಸ್ ಮಾಡಲ್ಲ ಅಂತ ಹೇಳ್ತೀರಾ ಸರ್? ವರ್ಕರ್ ಜೇನು ಪ್ರೊಡ್ಯೂಸ್ ಮಾಡೋದೇ ಅದು. ಅಂದ್ರೆ ಜೇನು ನೊಣಗಳನ್ನ ಮೊಟ್ಟೆ ಇಡೋ ಅಂತ ಕೆಪಾಸಿಟಿ ಅವಕ್ಕಿರಲ್ಲ, ಮೊಟ್ಟೆ ಇಡೋದು ಒಂದೇ ಕ್ವೀನ್, ಆ ಕ್ವೀನ್ ಕೆಲಸ ಇನ್ನೇನು ಇರಲ್ಲ, ಬರೀ ಮೊಟ್ಟೆ ಇಡೋದೊಂದೇ ಆಗಿರುತ್ತೆ. ಅದರ ಸಂತಾನೋತ್ಪತ್ತಿ ಜೇನು ಗೂಡಿನ ಪಾಪ್ಯುಲೇಷನ್ ಅಂದ್ರೆ ಅದರ ಜನಸಂಖ್ಯೆಯನ್ನ ಮೇಂಟೈನ್ ಮಾಡುವಂತದ್ದೇ ಆಗಿರುತ್ತೆ. ಇನ್ನೊಂದು ಡ್ರೋನ್, ಅದು ಗಂಡು ಜಾತಿ, ಅದು ಏನೂ ಕೆಲಸ ಮಾಡಲ್ಲ, ಅದು ರಾಣಿ ಜೇನಿನ ಜೊತೆ ಸಂತಾನೋತ್ಪತ್ತಿ ಕ್ರಿಯೆಗೋಸ್ಕರ ಅದು ಇದಿಷ್ಟು. ಅದಾದ್ಮೇಲೆ ಏನು ತುಡಿಮೆ ಜೇನು ಅಂತ ಅಂದ್ವಲ್ಲ, ಆ ತುಡಿಮೆ ಜೇನಿಗೂ ಹೆಜ್ಜೇನಿಗೂ ಇರುವಂತ ವ್ಯತ್ಯಾಸಗಳನ್ನ ಹೇಳ್ತಾ ಹೋದ್ರೆ, ಹೆಜ್ಜೇನು ಒಂದೇ ಒಂದು ಕೂಂಬನ್ನ ಕಟ್ಟುತ್ತೆ. ಆ ರೀತಿಯಾಗಿ 3 ಪ್ರಭೇದದ ಜೇನು ನೊಣಗಳಿದಾವೆ. ಇದರಲ್ಲಿ ತುಡಿಮೆ ಜೇನು ಅಂತ ಹೇಳಿದ್ವಿ ನಾವು. ಈ ತುಡಿಮೆ ಜೇನೆ ಯಾಕೆ ಯೋಗ್ಯ ಸಾಕೋದಿಕ್ಕೆ ಅಂತ, ಇದರಲ್ಲಿ ಇದು ಮಲ್ಟಿಪಲ್ ಕೂಮ್ಸ್ ಇರುತ್ತೆ. ಕೂಮ್ಸ್ ಅಂದ್ರೆ ಆ ಜೇನಿನ ಹುಟ್ಟೆ. ಈಗ ಫಾರ್ ಎಕ್ಸಾಂಪಲ್ ಹೆಜ್ಜೆನ ನೋಡಿರ್ತೀವಿ, ಅದು ಒಂದು ದೊಡ್ಡ ದೊಡ್ಡ RCC ಬಿಲ್ಡಿಂಗ್ ಗಳಲ್ಲಿ ನೋಡಿರ್ತೀವಿ, ಟ್ಯಾಂಕ್ಗಳ ಮೇಲೆ ನೋಡಿರ್ತೀವಿ, ದೊಡ್ಡ ದೊಡ್ಡ ಮರಗಳ ಮೇಲೆ ನೋಡಿರ್ತೀವಿ, ಅಥವಾ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ನೋಡಿರ್ತೀವಿ. ಅದು ಒಂದೇ ಒಂದು ಜೇನಿನ ಹುಟ್ಟೆನ ಕಟ್ಟಿರುತ್ತೆ. ಇನ್ನೊಂದು ಕೋಲ್ ಜೇನ ನೋಡಿರ್ತೀವಿ, ಅದು ಕೂಡ ಅಷ್ಟೇ ಒಂದೇ ಒಂದು ಜೇನು ಹುಟ್ಟೆನ ಕಟ್ಟಿರುತ್ತೆ. ಇನ್ನೊಂದು ಈ ತುಡಿಮೆ ಜೇನು. ಇದು ಒಂದೇ ಜೇನು ಹುಟ್ಟೆನ ಕಟ್ಟಲ್ಲ, ಒಂದ್ರ ಪಕ್ಕದಲ್ಲಿ ಒಂದ್ರ ಪಕ್ಕದಲ್ಲಿ ಒಂದ್ರ ಪಕ್ಕದಲ್ಲಿ ಒಂದು ಆ ತರ ಪ್ಯಾರಲಲ್ ಆಗಿ ಒಂದು ಸುಮಾರು 10-12 ಅದು ಸ್ಪೇಸ್ ಅವೈಲಬಿಲಿಟಿ ಮೇಲೆ ಆ ತರ ಹುಟ್ಟೆನ ಕಟ್ಟುತ್ತೆ. ನಾವು ಬಾಕ್ಸ್ನು ಕೂಡ ಅದೇ ತರ ತಯಾರು ಮಾಡ್ಕೊಂಡಿರ್ತೀವಿ. ಮಲ್ಟಿಪಲ್ ಕೂಮ್ಸ್ಗೆ ಎಷ್ಟು ಜೇನು ಹುಟ್ಟೆಗಳನ್ನ ನಾವು ಮಾಡಬಹುದು ಅನ್ನೋ ತರ ಬಾಕ್ಸ್ನು ಕೂಡ ಅದೇ ತರ ನಾವು ತಯಾರು ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಒಂದು ಬ್ರೂಡಿಂಗ್ ಚೇಂಬರ್ ಅಂತ ಇರುತ್ತೆ, ಮೇಲ್ಗಡೆದು ಸೂಪರ್ ಚೇಂಬರ್ ಅಂದ್ರೆ ಹನಿ ಚೇಂಬರ್, ಅಲ್ಲಿ ಮಾತ್ರ ಹನಿ ಕಲೆಕ್ಟ್ ಆಗುತ್ತೆ. ಕೆಳಗಡೆ ಬರೀ ಸಂತಾನೋತ್ಪತ್ತಿಗೋಸ್ಕರ ಅದು ಬ್ರೂಡಿಂಗ್ ಚೇಂಬರ್ ಆಗಿರುತ್ತೆ. ಇದು ಜೇನು ಪೆಟ್ಟಿಗೆಯ ವಿವರ. ಸರ್, ಈಗ ಒಂದು ಜೇನು ಒಂದು ಸಾಕಬೇಕು ಅಂತ ಜನಕ್ಕೆ ಅನ್ಸಿದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ಅಂತಂದ್ರೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀರಿ ಸರ್? ಮೊದಲನೇದಾಗಿ ಜೇನು ಪೆಟ್ಟಿಗೆ ಬೇಕು ಅವರಿಗೆ. ಜೇನು ಪೆಟ್ಟಿಗೆ ಬೇಕು. ಜೇನು ಪೆಟ್ಟಿಗೆ ಅಂತಂದ್ರೆ ಅದು ಸುಮಾರು ಕಡೆ ಸಿಗುತ್ತೆ, ಈ ಹಾರ್ಟಿಕಲ್ಚರ್ ಆಫೀಸ್ಗಳಲ್ಲೆಲ್ಲ, ತೋಟಗಾರಿಕೆ ಇಲಾಖೆಗಳಲ್ಲಿ ಅದನ್ನ ಸಬ್ಸಿಡಿಗೂ ಕೂಡ ಕೊಡ್ತಾರೆ. ಜೇನು ಕೃಷಿನ, ಜೇನು ಕೃಷಿಗೋಸ್ಕರ ಆ ಪೆಟ್ಟಿಗೆನ, ಆ ಪೆಟ್ಟಿಗೆ ಮಾತ್ರ ಅವ್ರು ಕೊಡ್ತಾರೆ. ಕುಟುಂಬನ ಅಂದ್ರೆ ಹುಳುಗಳನ್ನ, ಒಂದು ನಾವೇ ಆರ್ಟಿಫಿಷಿಯಲ್ ಆಗಿ ನಾವು ಹೊರಗಡೆ ಇಲ್ಲಿ ಫೀಲ್ಡ್ ಅಲ್ಲಿ ಇರೋಂತ ಜೇನುಗಳನ್ನ ನಾವು ಪೆಟ್ಟಿಗೆಗೆ ತರಬಹುದು. ಇನ್ನ ಅದು ಮುಂಚೆ ಯಾರಾದ್ರೂ ಮಾಡ್ತಾ ಇರ್ತಾರಲ್ಲ ಜೇನು ಕೃಷಿನ, ಅವರಿಂದ ಕೂಡ ನಾವು ಆ ಜೇನು ನೊಣಗಳ ಅಂದ್ರೆ ಕುಟುಂಬನ ನಾವು ಪಡಿಬಹುದಾಗಿದೆ. ಅದಕ್ಕೂ ಕೂಡ 2,000 ರೂಪಾಯಿ ತಗೋತಾರೆ, ಈ ಪೆಟ್ಟಿಗೆಗೆ 2,000 ರೂಪಾಯಿ, ಟೋಟಲಿ 4,000 ರೂಪಾಯಿ ಖರ್ಚು. ಅದಲ್ಲದೇನೆ ಮತ್ತೆ ಇನ್ನೇನೇನು ಬೇಕು ಅಂತ ಅಂದ್ರೆ ಕೂಮ್ ಫೌಂಡೇಶನ್ ಅಂತ ಬರುತ್ತೆ. ಅಂದ್ರೆ ಅದು ಏನು ಮೇಣದ ಹುಟ್ಟೆಗಳನ್ನ ಕಟ್ಟುತ್ತಲ್ಲ, ಅದು ಕಟ್ಟೋದಕ್ಕೋಸ್ಕರ ಕೂಮ್ ಫೌಂಡೇಶನ್ ಅಂತ ಬರುತ್ತೆ. ಅದು ಜೇನಿನ ಹುಟ್ಟೆಯ ಮೇಣದಿಂದಲೇ ಮಾಡಿರ್ತಾರೆ. ಅದನ್ನ ಏಂತಕ್ಕೆ ಹಾಕ್ಬೇಕು ಅಂತ ಅಂದ್ರೆ, ಈಗ ಅದೇ ಎಲ್ಲ ಕಟ್ಟಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಆಗುತ್ತೆ. ನಾವು ಜಾಸ್ತಿ ಜೇನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಅದರ ಕೆಲಸನ ಸ್ವಲ್ಪ ಕಡಿಮೆ ಮಾಡ್ಬೇಕಾಗತ್ತೆ. ಅದನ್ನ ನಾವು ಆ ಫ್ರೇಮ್ಸ್ ಗಳಿಗೆ ಹಾಕೋದ್ರಿಂದ ಕುಂ ಫೌಂಡೇಶನ್ ಮೇಲಿನ ಅದರ ಕೆಲಸ ಕಡಿಮೆ ಆಗಿ ಅದು ಬೇಗ ಜೇನು ಹುಟ್ಟೆನ ಕಟ್ಟಿ ಅದ್ರ ಸಂತಾನೋತ್ಪತ್ತಿ ಮಾಡಿ ಬೇಗ ಬೇಗ ಜೇನನ್ನ ಸಂಗ್ರಹಿಸಲಿಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ. ಕೃತಕವಾಗಿ ಅದರ ಕೆಲಸನ ನಾವು ಸ್ವಲ್ಪ ಮಾಡಿಕೊಟ್ರೆ ಅದು ಈಸಿಯಾಗಿ ನಮಗ್ ಬೇಕಾಗಿರುವಂತ ಜೇನನ್ನ ಬೇಗ ಬೇಗ ಸಂಗ್ರಹಿಸಿ ನಮಗ್ ಕೊಡ್ತಾರಂತೆ. ಅವಕ್ಕೆ ಕೆಲಸ ಕಡಿಮೆ ಆದ್ರೆ ಬೇಗ ಜೇನನ್ನ ಸಂಗ್ರಹಿಸ್ಬಿಡ್ತಾವಲ್ಲ, ಹಂಗಾಗಿ ನಮಗೆ ಹೆಚ್ಚಿನ ಪ್ರಮಾಣದ ಇಳುವರಿನ ನಾವು ಪಡಿಬಹುದಾಗಿದೆ. ಪೆಟ್ಟಿಗೆ ಬಗ್ಗೆ ಹೇಳಿದ್ರೆ ಇದೊಂದು ಪರೀಕ್ಷಿಸಬೇಕು ಅಂತ ಅಂದ್ರೆ ಆ ಗೂಡನ್ನ ನಾವು ಯಾವ್ಯಾವ ಪರೀಕ್ಷೆ ಮಾಡಬೇಕು, ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತ ಅಂತೀರ? ಈಗ ಜೇನನ್ನ ಸಾಕ್ಬೇಕಾದ್ರೆ ಅದರಲ್ಲಿ ಅದರ ಸಂತಾನೋತ್ಪತ್ತಿಯಲ್ಲಿ ಅಂದ್ರೆ ವರ್ಕರ್ಸ್ ಎಷ್ಟಿದಾವೆ, ಡ್ರೋನ್ಸ್ ಎಷ್ಟಿದಾವೆ, ಅಥವಾ ಆ ಇದು ಕ್ಲೀನ್ ಆಗಿದೆಯೋ ಇಲ್ವಾ ಬಿಹೈವ್ ಅನ್ನೋದು, ಅಂದ್ರೆ ಆ ಪೆಟ್ಟಿಗೆ ಕ್ಲೀನ್ ಆಗಿದೆಯೋ ಇಲ್ವೋ, ಏನಾದ್ರೂ ರೋಗಗಳು ಬಂದಿದೆಯೋ, ಆತರ ಆ ರೀತಿಲಿ ನಾವು ನೋಡ್ಬೇಕು. ಪ್ರಾಣಿ ಜೇನಂತೀವಲ್ಲ, ಇದು ಸಂತಾನೋತ್ಪತ್ತಿ ಮಾಡ್ತೈತೋ ಇಲ್ವೋ, ಆಮೇಲೆ ಇನ್ನೊಂದು ಏನಾದ್ರೂ ಒಂದಕ್ಕಿಂತ ಎರಡು ರಾಣಿಗಳನ್ನೇನಾದ್ರೂ ಅಲ್ಲೇ ಶುರು ಮಾಡಿದವ ಏನೋ ಅಂತಲ್ಲ ನೋಡ್ಬೇಕತ್ತೆ. ಒಂದಕ್ಕಿಂತ ಎರಡು ರಾಣಿ ಜೇನುಗಳು ಅದರಲ್ಲಿದಾವೆ ಅಂತ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ, ಎರಡು ರಾಣಿ ಒಂದೇ ಕುಟುಂಬದಲ್ಲಿ ಇರ್ಲಿಕ್ಕೆ ಅವು ಒಪ್ಪೋದಿಲ್ಲ ಜೇನುನೊಣಗಳು. ಅವಾಗ ಏನ್ ಮಾಡುತ್ತೆ, ಈಗ ನಮ್ಮ ಈ ಜನರು ಹೆಂಗೆ ಫ್ಯಾಮಿಲಿ ಡಿವೈಡ್ ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸಪರೇಟ್ ಹೆಂಗ್ ಹೋಗ್ತಾರೋ ಅದು ಕೂಡ ಅಷ್ಟೇ. ಎರಡು ರಾಣಿಗಳಲ್ಲಿ ಯಾವ್ದು ಬಲಿಷ್ಠನೋ ಅದು ಇನ್ನೊಂದನ್ನ ಕೊಂದು ಅದು ಆ ಕುಟುಂಬನ ಕಾಪಾಡ್ಕೊಳ್ಳುತ್ತೆ. ಅಥವಾ ಒಂದಿಷ್ಟು ಜೇನುನೊಣಗಳನ್ನ ಕರೆದುಕೊಂಡು ಅದು ಹೊರಗಡೆ ಹೋಗಿ ಅದು ಸಪರೇಟ್ ಒಂದು ಗೂಡು ಮಾಡ್ಕೊಳತ್ತೆ. ಹಂಗಾಗಿ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಹಂಗೆ ಸಪರೇಟ್ ಕರ್ಕೊಂಡು ಹೋದ್ರೆ ಏನು ಅನಾನುಕೂಲ, ಅವಾಗ ಏನಾಗುತ್ತೆ ನಮಗೆ ಜೇನಿನ ಇಳುವರಿ ಅಂದ್ರೆ ಇಳುವರಿ ಏನು ಜೇನು ನಮಗೆ ಜೇನುತುಪ್ಪದ ಇಳುವರಿ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಈ ರಾಣಿ ಜೇನುಗಳು ಎರಡಾಗ್ತವೆ, ಈ ಗಂಡು ಜೇನುನೇ ಬೇರೆ ಅಂತ ಹೇಳಿದ್ರಿ, ಅವನ್ನ ಯಾವ ರೀತಿ ನಾವು ಗುರುತಿಸಬಹುದು ಅಂತೀರಿ? ಇದು ರಾಣಿ ಜೇನು, ಇದು ಗಂಡು ಜೇನು, ಇದು ಸೈನಿಕ ಹುಳು ಅಂತ ಯಾವ ತರ ಗುರುತಿಸಬಹುದು ಅಂತೀರಾ? ಈಗ ರಾಣಿ ಜೇನು ಹೆಂಗಿರುತ್ತಪ್ಪ ಅಂದ್ರೆ, ಇಡೀ ಗೂಡಲ್ಲಿ ರಾಣಿ ಜೇನು ತುಂಬಾ ದೊಡ್ಡದಾಗಿರುತ್ತೆ. ಈ ನಾರ್ಮಲ್ ನೊಣಕ್ಕಿಂತಲೂ ಅದರ ಸೈಜು ಡಬಲ್ ಇರುತ್ತೆ. ಅಂದ್ರೆ ಅದರ ಅಬ್ಡಮನ್ ಹೊಟ್ಟೆ ಭಾಗ ಉದ್ದಕ್ಕಿರುತ್ತೆ. ಆ ಇಡೀ ಗ್ರೂಪ್ ಅಲ್ಲಿ ಅಂದ್ರೆ ಇಡೀ ಜೇನಿನ ನೊಣದಲ್ಲಿ ಅದು ಒಂದೇ ಹುಳು ಇರುತ್ತೆ. ಅದನ್ನ ನೀಟಾಗಿ ಕ್ಲೀನ್ ಅಬ್ಸರ್ವೇಷನ್ ಮಾಡಿದ್ರೆ ಆ ರಾಣಿ ಜೇನನ್ನ ನಾವು ಕಂಡುಹಿಡಬಹುದಾಗಿದೆ. ಅದಲ್ದೇನೆ ಡ್ರೋನ್ಸ್ ಅಂತ ನಾವು ಕರಿತೀವಿ, ಅಂದ್ರೆ ಗಂಡು ನೊಣಗಳು. ಅದು ಎಷ್ಟಿರುತ್ತೆ, ಒಂದು ಗೂಡಲ್ಲಿ ಒಂದು 100-150 ಇರುತ್ತೆ. ಅದನ್ನ ಹೆಂಗ್ ಕಂಡುಹಿಡಬಹುದು ಅಂದ್ರೆ, ಕಪ್ಪುಗೆ ತುಂಬಾ ಅಬ್ಡಮನ್ ಪೂರ್ತಿ ಕಪ್ಪುಗಿರುತ್ತೆ, ಬ್ಲಾಕ್ ಹೆಡೆಡ್, ಅದೆಲ್ಲೂ ಆಚೆಗಡೆ ಹೋಗ್ತಾ ಇರಲ್ಲ, ಅದನ್ನ ನಾವು ಗಂಡು ನೊಣ ಅಂತ ನಾವು ಕಂಡುಹಿಡಿಬಹುದು. ಅದಾದ್ಮೇಲೆ ವರ್ಕರ್ ಅಂತ ಕಂಡುಹಿಡಿತೀವಿ. ಈಗ ಏನು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾವಲ್ಲ, ಅವು ಆಚೆ ಹೋಗೋದು ಬರೋದು, ಒಳಗಡೆ ಈ ನೆಕ್ಟರ್ನ ತಗೊಂಬರ್ತಾ ಇರೋದು, ಅವೆಲ್ಲ ಕೂಡ ವರ್ಕರ್ ಜಾತಿಗೆ ಸೇರ್ತಕ್ಕಂಥದ್ದು. ಅದಲ್ದೇನೆ ನಾವು ಕ್ವೀನ್ ಬಿ ಮೊಟ್ಟೆ ಇಡೋ ಟೈಮಲ್ಲೇ ಕೂಡ ಯಾವುದು ವರ್ಕರ್ ಬಿ, ವರ್ಕರ್ ಮೊಟ್ಟೆ, ಯಾವುದು ಗಂಡು ಮೊಟ್ಟೆ ಅಂತಾನು ಕೂಡ ನಾವು ಕಂಡುಹಿಡಿಬಹುದಾಗಿದೆ. ಅದ್ ಹೆಂಗಪ್ಪ ಅಂದ್ರೆ ಆ ಗೂಡಿನೊಳಗಡೆ ವರ್ಕರ್ ಲಾರ್ವ ಇದ್ರೆ ಅದೊಳಗಡೆ ಅದು ಬಂಬ್ ಶೇಪ್ ಅಲ್ಲಿ ಆಚೆ ಬಂದಿರಲ್ಲ, ಅದು ಗೂಡಿನ ಈಕ್ವಲ್ ಆಗಿ ಸಮನಾಗಿ ಸ್ಟೀಲ್ ಆಗಿರುತ್ತೆ. ಅದೇ ಗಂಡು ನೊಣ ಆಗಿದ್ರೆ ಅದು ಸ್ವಲ್ಪ ಬಂಬ್ ಶೇಪ್ ಆಗಿ ಊದ್ಕೊಂಡಿರುತ್ತೆ. ಅದು ಗಂಡಿನ ಲಾರ್ವ, ಇದು ಹೆಣ್ಣಿನ ಲಾರ್ವ ಅಂತ ನಾವು ಕಂಡುಹಿಡಬಹುದಾಗಿದೆ. ಈ ಹೆಣ್ಣು ಜೇನಿನ ಸಂತಾನೋತ್ಪತ್ತಿ ಸಮಯ ಯಾವ ಸಮಯದಲ್ಲಿ ಇದು ಹೆಚ್ಚು ಜೇನನ್ನು ಇದು ಮಾಡೋದು ಅನ್ನೋದು? ಈಗ ಸಂತಾನೋತ್ಪತ್ತಿ ಬಗ್ಗೆ ಹೇಳೋದಾದ್ರೆ ಅದು ಕಂಟಿನ್ಯೂಸ್ ಆಗಿ ಮೊಟ್ಟೆ ಇಡ್ತಾನೆ ಇರುತ್ತೆ. ಅಂದ್ರೆ ಒಂದು ದಿನಕ್ಕೆ 1500 to 2000 ಮೊಟ್ಟೆ ಅದು ಕಂಟಿನ್ಯೂಸ್ ಆಗಿ ಇಡ್ತಾನೆ ಇರುತ್ತೆ. ಅದರಲ್ಲಿ ನಾವು ಸಂತಾನೋತ್ಪತ್ತಿನ ಯಾವಾಗ ಜಾಸ್ತಿ ಮಾಡ್ಕೊಳ್ಳುತ್ತೆ, ಯಾವಾಗ ಅದು ಕಡಿಮೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಅತಿ ಹೆಚ್ಚು ನಮಗೆ ಹೂವಿನ ಸೀಸನ್ ಇದೆ ಅಂತ ಅಂದ್ರೆ ಅದು ಸಂತಾನೋತ್ಪತ್ತಿನ ಜಾಸ್ತಿ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಭಾಗದಲ್ಲಿ ಅಂತಂದ್ರೆ ಇಲ್ಲೆಲ್ಲ ಮಲೆನಾಡ್ ಇರುತ್ತೆ, ಎಲ್ಲಾ ಸೀಸನ್ ಅಲ್ಲೂ ಹೂಗಳಿರುತ್ತೆ, ಅದೊಂದು ಮಿನಿಮಮ್ ಪಾಪ್ಯುಲೇಷನ್ ನ ಮೇಂಟೈನ್ ಮಾಡ್ತಿರುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಹೂವಿನ ಇದು ಸ್ವಲ್ಪ ಕಡಿಮೆ ಇರುತ್ತೆ. ಅಂತ ಟೈಮಲ್ಲಿ ಅದು ಮೊಟ್ಟೆನ ಕಡಿಮೆ ಮಾಡ್ಕೊಳತ್ತೆ. ಆಮೇಲೆ ಈ ವರ್ಕರ್ ಬಿ ಮತ್ತೆ ಡ್ರೋನ್ಸ್ ಅಂತ ಹೇಳಿದ್ವಿ, ಏನು ಈ ಗಂಡು ಜಾತಿಯ ಹುಳುಗಳು ಅಂತ, ಆ ವರ್ಕರ್ ಬಿ ಏನ್ ಮಾಡುತ್ತೆ ಅದು ಕುಟುಂಬದಲ್ಲಿ ಹಾಗೆ ಇರುತ್ತೆ. ಈ ವರ್ಕರ್ ಬಿನೇ ತಂದು ಗಂಡಿಗೆ ಆ ಪಾಲನೆ ಪೋಷಣೆ ಅದಕ್ಕೆ ಊಟ ಪ್ರತಿಯೊಂದು ಇದು ಕೊಡ್ತಾ ಇರ್ಬೇಕು ವರ್ಕರ್ ಬಿ. ಅಂತ ಸಮಯದಲ್ಲಿ ಯಾವಾಗ ಹೂವಿನ ಇದು ಇರಲ್ಲ, ಆ ವರ್ಕರ್ ಬಿ ಏನ್ ಮಾಡುತ್ತೆ ಆ ಗಂಡು ನೊಣಗಳನ್ನ ಸಾಯಿಸ್ಬಿಡುತ್ತೆ. ಆ ಕುಟುಂಬ ಅದಕ್ಕೆ ಬೇಕಾಗಿರತಕ್ಕಂತ ಆಹಾರನ ಮ್ಯಾನೇಜ್ ಮಾಡ್ಕೊಳುತ್ತೆ, ಈ ರೀತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಈ ಜೇನುತುಪ್ಪ ಏನು ಅವು ಸಂಗ್ರಹಣೆ ಮಾಡಿ ಇಟ್ಕೊಂತವಲ್ಲ, ಅದೇನು ನಮಗ್ ಜನಕ್ ಕೊಡ್ಬೇಕು ಅಂತಲ್ಲ, ಅಂದ್ರೆ ಇಂಥ ಸಂದರ್ಭದಲ್ಲಿ ಯಾವಾಗ ನಮಗೆ ಬೇಸಿಗೆ ಕಾಲದಲ್ಲಿ ಈ ಹೂವಿನ ಇದು ಸಿಗೋದಿಲ್ಲ ಅಂತ ಟೈಮಲ್ಲಿ ಆ ಸಂಗ್ರಹಿಸಿದಂತ ಜೇನುತುಪ್ಪವನ್ನ ಅವೇ ಕೂಡ ಅವನ್ನ ಯೂಸ್ ಮಾಡ್ಕೊಳ್ತವೆ, ಅದನ್ನ ತಿಂದು ಅವು ಬದುಕ್ತವೆ. ಯಾವ ಒಂದು ಭಾಗದಲ್ಲಿ ಅಂದ್ರೆ ಈಗ ಹೇಳಿದ್ರೆ ಮಲೆನಾಡ್ ಭಾಗದಲ್ಲಿ ಹೆಚ್ಚು ಅಂತ, ಯಾವ ಭಾಗದಲ್ಲಿ ಹೆಚ್ಚು ಜೇನನ್ನ ಸಾಕಲಿಕ್ಕೆ ಯೋಗ್ಯ ಅಂತ ಹೇಳ್ತೀರಾ ಸರ್? ಎಲ್ಲಾ ಭಾಗದಲ್ಲೂ ಕೂಡ ಸಾಕ್ಬೋದು, ಇಂತ ಭಾಗ ಇಂತ ಇದು ಅಂತ ಏನಿಲ್ಲ. ಈಗ ನಮಗ್ ಅನಿಸ್ತತೆ ಇಲ್ಲೆಲ್ಲ ಡ್ರೈ ಇದೆ, ಇದೆಲ್ಲ ಫುಲ್ ಡ್ರೈ ಲ್ಯಾಂಡ್, ಈ ಜಾಗದಲ್ಲಿ ನಾವು ಜೇನ್ ಸಾಕ್ಬೋದು ಅಂತ. ಬಟ್ ಸಣ್ಣ ಸಣ್ಣ ಜಾತಿಯ ಹೂಗಳಿರ್ತವೆ, ಅವು ಒಂದು ಪೊದೆ ತರ ಇರ್ಬೋದು, ಒಂದು ಹುಲ್ಲಿಂದಾಗಿರ್ಬೋದು, ಅಲ್ಲಿಂದನು ಕೂಡ ಅದು ನೆಕ್ಟರ್ನ ಜೇನನ್ನ ಕಲೆಕ್ಟ್ ಮಾಡ್ಕೋ ಬರುತ್ತೆ. ಅದು ನಮಗ್ ಗೊತ್ತಾಗಲ್ಲ ಅದು ಜೇನಿಂದ ಏನೇನು ಅಂತ, ಎಲ್ಲೆಲ್ಲಿ ಹೂ ಕಲೆಕ್ಟ್ ಮಾಡುತ್ತೆ. ಅದು ಜೇನು ನೋಡೋಕೆ ಎಲ್ಲಾ ಭಾಗದಲ್ಲೂ ಕೂಡ ನಾವು ಇದನ್ನ ಮಾಡ್ಬೋದು. ಈ ಅರಣ್ಯ ಪ್ರದೇಶದಲ್ಲಿ ಏನಾಗುತ್ತೆ, ಅರಣ್ಯ ಪ್ರದೇಶದಲ್ಲಿ ಮಲೆನಾಡು ಪ್ರದೇಶ ಈಗ ಸಾಗರ ಅಲ್ಲೆಲ್ಲ ಹೋದ್ರೆ ಎಲ್ಲಾ ಟೈಮಲ್ಲೂ ಅದಕ್ಕೆ ಹೂಗೆ ಏನು ಸಮಸ್ಯೆ ಇರಲ್ಲ, ಅಂತ ಜಾಗದಲ್ಲಿ ನಾವು ಏನು ಚೆನ್ನಾಗಿ ಸಾಕ್ಬೋದು. ಆಮೇಲೆ ಈ ಭಾಗದಲ್ಲಿ ಅಡಿಕೆ ಜಾಸ್ತಿ, ಅಡಿಕೆ ತೋಟದಲ್ಲಿ ಕೂಡ ಒಂದೊಂದು ಬಾಕ್ಸ್ ಇಡ್, ಒಂದೊಂದು ಸುಮ್ಮನೆ ಒಂದು 5 ಬಾಕ್ಸು, 1 ಎಕರೆಗೆ 5 ಬಾಕ್ಸು ಈ ತರ ಎಲ್ಲ ಇಡೋದ್ರಿಂದ ಪಾಲಿನೇಷನ್ ನ ಚೆನ್ನಾಗಿ ಮಾಡುತ್ತ. ಆ ಪಾಲಿನೇಷನ್ ಮುಖಾಂತರ ಒಂದೇದು ನಾವು ಜೇನುತುಪ್ಪ ಸಿಗುತ್ತೆ, ನಾವು ಬೇರೆಯವ್ರಿಗೆ ಕಾಲೋನಿ ಡಿವೈಡ್ ಮಾಡಿಕೊಡ್ತೀವಿ ಅಂದ್ರೆ ಅದರಿಂದ ಆದಾಯ ಸಿಗುತ್ತೆ, ಮೂರನೇದು ನಮಗೆ ಇಳುವರಿ ಕೂಡ ಹೆಚ್ಚಾಗುತ್ತೆ. ಇಷ್ಟು ಅನುಕೂಲಗಳನ್ನ ನಾವು ನೋಡಬಹುದು ಅಂತ ಹೇಳ್ತೀರಾ. ಸ್ವಾರ್ಮಿಂಗ್ ಅಂತ ಹೇಳ್ತಿದ್ರೆ ಹಂಗಂದ್ರೆ ಏನು ಅಂತ ಹೇಳ್ತೀರಾ? ಸ್ವಾರ್ಮಿಂಗ್ ಅಂದ್ರೆ ಈಗ ಯಾವಾಗ ಎರಡು ರಾಣಿ ಜೇನುಗಳು ಆಗ್ತವೆ ಅಂತ ಹೇಳಿದೆ, ಎರಡು ರಾಣಿ ಜೇನುಗಳು ಆದ್ರೆ ಅಂದ್ರೆ ಅದು ಪ್ರೊಡ್ಯೂಸ್ ಮಾಡುತ್ತೆ ರಾಣಿ ಜೇನುಗಳು ಸಪರೇಟ್ ಆಗಿ, ಕ್ವೀನ್ ಸೆಲ್ಸ್ ಅಂತ ಸಪರೇಟ್ ಆಗಿ ಅದು ಇಷ್ಟಿಷ್ಟು ಉದ್ದ ಅಂದ್ರೆ 1-3 ಸೆಂಟಿಮೀಟರ್ ಉದ್ದ ಅದೇ ಹುಟ್ಟೆಯಲ್ಲಿ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದರೊಳಗಡೆ ಕ್ವೀನ್ ಲಾರ್ವಾ ಇರುತ್ತೆ. ಆ ಕ್ವೀನ್ ಲಾರ್ವಾ ಕ್ವೀನ್ ಬರ್ತಾ ಇದ್ದಂಗೆ ಏನ್ ಮಾಡುತ್ತೆ, ಅದೊಂದಿಷ್ಟು ಜೇನು ನೊಣಗಳನ್ನ ಕರ್ಕೊಂಡು ಸಪರೇಟ್ ಆಗಿ ಹೋಗುತ್ತಲ್ಲ ಅದನ್ನ ಸ್ವಾರ್ಮಿಂಗ್ ಅಂತ ನಾವು ಕರಿತೀವಿ. ಅದನ್ನ ನಾವು ಏನ್ ಮಾಡ್ಬೋದು, ಕಾಲೋನಿ ಡಿವೈಡ್ ಮಾಡ್ಬೋದು. ಈ 1 ಬಾಕ್ಸ್ ಇರುತ್ತೆ ನಮ್ಮಲ್ಲಿ, ಅದಕ್ಕೆ 1 ಕುಟುಂಬ ಬೇಕು. ಈಗ 1 ಬಾಕ್ಸ್ ಇದೆ, ಎಕ್ಸ್ಟ್ರಾ ಇದೆ, ಅದರಲ್ಲಿ ನಾವು ಜೇನುನೊಣಗಳಿಲ್ಲ. ಅಂತ ಸಮಯದಲ್ಲಿ ನಾವು ಎರಡನ್ನ ನಾವು ಒಂದಿದ್ದನ್ನ ಎರಡು ಮಾಡಬಹುದು, ಎರಡು ಜೇನುಗೂಡುಗಳನ್ನ ಎರಡು ಬಾಕ್ಸ್ ಅಲ್ಲಿ ಚೇಂಜ್ ಮಾಡಬಹುದು. ಅದ್ರಲ್ಲಿ 1/2 ಪಾಪ್ಯುಲೇಷನ್ ತೆಗೆದು 1 ಬಾಕ್ಸ್ ಹಾಕಿ ಆ ಕ್ವೀನ್ ನ ಅದ್ರಲ್ಲಿ ಹಾಕ್ಬಿಟ್ರೆ ಅದು ಇನ್ನೊಂದು ಜೇನು ಕುಟುಂಬ ಆಗಿ ಇದನ್ ಮಾಡುತ್ತೆ. ಸೊ ನಮಗೆ ಅಲ್ಲಿಂದ ಕೂಡ ನಮಗೆ ಬೆನಿಫಿಟ್ ಆಗುತ್ತೆ. ಈಗ ಇನ್ನೊಬ್ರು ಯಾರು ಪಕ್ಕದ ಮನೆಯವರು, ಈಗ ನಮ್ಮ ಹತ್ರ 1 ಬಾಕ್ಸ್ ಇರುತ್ತೆ, ನಾವು ಕೂಡ ಜೇನ್ ಸಾಕ್ತಿವಿ, ನಮಗೂ 1 ಬಾಕ್ಸ್ ಮಾಡ್ಕೊಡಿ ಅಂತ ಅಂದ್ರೆ ಅವ್ರ ಪೆಟ್ಟಿಗೆ ಏನೋ 2000 ರೂಪಾಯಿ ಕೊಂಡ್ಕೊಂಡ್ ಬಂದಿರ್ತಾರೆ. ಅವರಿಗೆ ಕುಟುಂಬ ಇರಲ್ಲ, ಅವರಿಗೆ ನಮ್ಮ ಹತ್ರನೇ ಇರೋಂತ ಜೇನಿನಲ್ಲಿ ಅವರಿಗೂ 1/2 ಪಾಪ್ಯುಲೇಷನ್ ಕೊಟ್ರೆ, ಹಿಂಗ್ ವಿಂಗಡಿಸಿ ಕೊಟ್ರೆ ಅವರಿಗೆ ಒಂದ್ ಈಗ ಅದರ ಕಾಸ್ಟ್ 2000 ರೂಪಾಯಿ ಹೊರಗಡೆ ನಡೀತಾ ಇದೆ. ಅದರಿಂದ ಕೂಡ ನಾವು ಅರ್ನ್ ಮಾಡ್ಕೋಬಹುದು, ಆದಾಯನ ಪಡ್ಕೋಬಹುದು. ಈ ಕೃತಕ ಆಹಾರ ಅಂತ ಹೇಳಿದ್ರೆ ಅದ್ರ ಜೇನಿಗೆ ಯಾವ ರೀತಿ ಹೇಗೆ ಕೊಡಬಹುದು ಅಂತ ಹೇಳ್ತೀರಿ ಸರ್? ಕೃತಕ ಆಹಾರ ಅಂತ ಅಂದ್ರೆ ಯಾವಾಗ ಕೊಡಬೇಕು ಕೃತಕ ಆಹಾರ, ಯಾಕೆ ಕೊಡಬೇಕು? ಈಗ ಲೀನ್ ಪೀರಿಯಡ್ ಅಂತ ಅಂದ್ವಿ, ಅಂದ್ರೆ ಡ್ರಾಟ್ ಸಿಚುಯೇಷನ್, ಅಂದ್ರೆ ಬೇಸಿಗೆ ಕಾಲದಲ್ಲಿ ಹೂವಿನ ಸೀಸನ್ ಅಷ್ಟಿರಲ್ಲ, ಅಂತ ಸಮಯದಲ್ಲಿ ನಾವು ಇದನ್ನ ಕೃತಕ ಆಹಾರನ ಕೊಡ್ಬೋದು. ಕೃತಕ ಆಹಾರ ಜೇನಿಗೆ ಏನ್ ಕೊಡ್ಬೋದು, ಏನಿಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ, ಸಕ್ಕರೆದು ಒಂದು ಸ್ವಲ್ಪ ಕುದಿಸ್ಬಿಟ್ಟು ಆ ಸಕ್ಕರೆದು ಪಾಕನ ಇದರಲ್ಲಿ ಒಂದು ಬಟ್ಲಲ್ಲಿ ಹಾಕಿ ಆ ಕುಟುಂಬದ ಮೇಲ್ಗಡೆ ಆ ಬಾಕ್ಸ್ ಮೇಲ್ಗಡೆ ಇಟ್ಟು ಅದ್ರಲ್ಲಿ ಒಂದು ಸ್ವಲ್ಪ ಕಡ್ಡಿ ಹಾಕಿ ಅದ್ರ ಮೇಲೆ ಕೂತ್ಕೊಂಡು ಅದು ಆ ಸಕ್ಕರೆ ಪಾಕನ ಕುಡ್ಕೊಂಡು ಅದು ಜೀವನ ಮಾಡುತ್ತೆ. ಅವಾಗ ಇನ್ನೊಂದು ಏನಪ್ಪ ಅಂತಂದ್ರೆ ಅದನ್ನ ತಿಂತ ಹೋದ್ರೆ ಇಲ್ಲಿರುವಂತ ಜೇನುತುಪ್ಪ ಏನ್ ಸಂಗ್ರಹಣೆ ಆಗಿರುತ್ತಲ್ಲ ಅದನ್ನ ನಾವು ಹಂಗೇ ಉಳಿಸ್ಕೊಳ್ತೇವೆ, ಅದನ್ನ ನಾವು ಬಳಸ್ಕೋಬಹುದು. ಈ ರೀತಿಯಾಗಿ ನಾವು ಕೃತಕ ಆಹಾರನ ಕೊಡಬಹುದು, ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಈ ಒಂದು ಜೇನನ್ನ ನಮ್ಮ ಬಾಕ್ಸ್ಗೆ ತರ್ತಕ್ಕಂಥದ್ದು ಯಾವ ರೀತಿ ತರಬಹುದು ಅಂತ ಹೇಳ್ತೀರಾ ಸರ್? ಈಗ ನ್ಯಾಚುರಲ್ ಆಗಿ ಈಗ ಉತ್ತದಲ್ಲಿಟ್ಟಿರ್ತವೆ ಜೇನು, ತುಡಿಮೆ ಜೇನು, ಈ ಮೊರದ ಪೋಟ್ರಲ್ಲಿ ಇರ್ತವೆ, ಅದನ್ನೆಲ್ಲ ಯಾವ ರೀತಿ ತರಬಹುದು ಅಂತ ಅಂದ್ರೆ ನಾವು ಸ್ವಲ್ಪ ಸ್ಮೋಕರ್ ಅಂತ ಒಂದು ಈ ಸ್ವಲ್ಪ ಸ್ಮೋಕರ್ ಅಂತ ಅಂದ್ರೆ ಈ ಹೊಗೆನ ಒಂದ್ ಸ್ವಲ್ಪ ಬಿಡೋ ಅಂತದ್ದು, ಆ ಹೊಗೆ ಬಿಟ್ರೆ ಅದು ಸ್ವಲ್ಪ ಮಂಪರು ಬರ್ತವೆ ಜೇನು ನೋಣಗಳು, ಆಗ ಆ ಟೈಮಲ್ಲಿ ಅವು ಜಾಸ್ತಿ ಕಚ್ಚೋದಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ನಾವು ಅದನ್ನ ಕೈ ಹಾಕಿ ಆ ಬಾಳೆಪಟ್ಟೆ ಅಂದ್ರೆ ಬಾಳೆಪಟ್ಟೆ ಅಂತಂದ್ರೆ ಬಾಳೆದು ಒಂದು ಇದರಲ್ಲಿ ಜೇನಿನ ಹುಟ್ಟೆಗಳೇನಿರುತ್ತೆ ಅದನ್ನೆಲ್ಲ ಇದ್ ನೀಟಾಗಿ ಕಟ್ಬಿಟ್ಟು ಆ ಪೆಟ್ಟಿಗೆಯಲ್ಲಿ ಹಾಕಿ ಆ ಜೇನು ನೊಣಗಳನ್ನ ಬಕ್ಸೆಯಲ್ಲಿ ತೆಗೆದು ತೆಗೆದು ಈ ಬಾಕ್ಸ್ ಒಳಗಡೆ ಬಿಡೋದ್ರಿಂದ ಆ ಜೇನು ಕುಟುಂಬ ಪೂರ್ತಿ ಬಾಕ್ಸ್ ಒಳಗಡೆ ಬರುತ್ತೆ. ಇದನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಅಂದ್ರೆ ಅರ್ಲಿ ಮಾರ್ನಿಂಗ್ ಮಾಡ್ಬೇಕು ಇಲ್ಲ ಸಂಜೆ ಆರರ ನಂತರ ಮಾಡ್ಬೇಕು. ಏಂತಕ್ ಮಾಡ್ಬೇಕು ಆರರ ನಂತರ ಯಾಕೆ, ಅರ್ಲಿ ಮಾರ್ನಿಂಗ್ ಯಾಕೆ, ಅರ್ಲಿ ಮಾರ್ನಿಂಗ್ ಗಿಂತ ಸಂಜೆ ಆರರ ನಂತರ ಮಾಡೋದು ಒಳ್ಳೇದು. ಯಾಕಪ್ಪ ಅಂದ್ರೆ ಈ ನಡುವೆ ಆ ಕೆಲವೊಂದು ವರ್ಕರ್ಸ್ ಬಿ ಆಚೆಗೆ ಕೆಲ್ಸಕ್ಕೆ ಹೋಗಿರ್ತವೆ, ಆ ಸಮಯದಲ್ಲಿ ನಾವು ಈ ಕುಟುಂಬನ ಕರ್ಕೊಂಡು ಹೋಗ್ಬಿಟ್ರೆ ಆಚೆಗೆ ಹೋಗಿರೋ ಮತ್ತೆ ಮನೆಗೆ ಬರ್ತವಲ್ಲ ಅವ್ರ ಕುಟುಂಬಕ್ಕೆ, ಅವಕ್ಕೆ ಕುಟುಂಬ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಸೊ ನಾವು ಸಂಜೆ ಆರರ ನಂತರ ಮಾಡೋದ್ರಿಂದ ನಾವು ಎಲ್ಲಾ ಜೇನುನೊಣಗಳನ್ನು ಆ ಪೆಟ್ಟಿಗೆಗೆ ತರಬಹುದಾಗಿದೆ. ಈ ಒಂದು ಒಳಗಡೆ ಈ ಹೆಣ್ಣು ಮತ್ತು ಗಂಡು ಜೇನುಗಳು ಯಾವ ರೀತಿ ನಿರ್ವಹಣೆ ಕೆಲಸಗಳನ್ನು ಮಾಡ್ತವೆ ಅಂತ ಹೇಳ್ತೀರಿ? ಅದರಲ್ಲಿ ವರ್ಕರ್ ಬಿ ಅಂತ ಅಂತೀವಲ್ಲ, ಆ ವರ್ಕರ್ ಬಿ ಏನ್ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದ್ ವೇಳೆ ಕ್ವೀನ್ ಸತ್ತೋಗ್ಬಿಡ್ತು, ಇರೋದು ಒಂದೇ ಕ್ವೀನ್ ಇರುತ್ತೆ, ಸತ್ತೋಗ್ಬಿಡ್ತದು. ಈಗ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು, ಈಗ ವರ್ಕರ್ ಬಿ ಅದಕ್ಕೆ ಏನು ಯಾವುದೇ ರೀತಿಯ ಸಂತಾನೋತ್ಪತ್ತಿ ಮಾಡುವ ಶಕ್ತಿ ಅದಕ್ಕೆ ವರ್ಕರ್ ಇರೋದಿಲ್ಲ. ಇನ್ನೊಂದು ಗಂಡು ಡ್ರೋನ್ಸ್ ಅಂತ ಇರುತ್ತೆ, ಕ್ವೀನ್ಸ್ ಸತ್ತೋಗ್ಬಿಟ್ಟಿದೆ. ಅಂತ ಸಿಚುಯೇಷನ್ ಅಲ್ಲಿ ಈ ವರ್ಕರ್ ಬಿ ಏನ್ ಮಾಡುತ್ತೆ, ರಾಯಲ್ ಜೆಲ್ಲಿ ಅಂತ ಸ್ಪೆಷಲ್ ಸಬ್ಸ್ಟೆನ್ಸ್ ಅದು, ಅದನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಈ ಆಲ್ರೆಡಿ ಅದು ಈ ಸತ್ತೋಗಿರ್ತಕ್ಕಂಥ ಜೇನು ನೊಣ ಮೊಟ್ಟೆ ಇಟ್ಟಿರುತ್ತಲ್ಲ ಅದು ಲಾರ್ವಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಅಂತ ಟೈಮಲ್ಲಿ ರಾಯಲ್ ಜೆಲ್ಲಿ ಅನ್ನೋದನ್ನ ಒಂದು ಪರ್ಟಿಕ್ಯುಲರ್ ಲಾರ್ವಾಗೆ ವರ್ಕರ್ ಲಾರ್ವಾಗೆ ಅದು ಫೀಡ್ ಮಾಡ್ತಾ ಹೋಗುತ್ತೆ. ಆ ರಾಯಲ್ ಜೆಲ್ಲಿನ ತಿಂದು ತಿಂದು ತಿಂದು ಅವಾಗ ಅದು ಕ್ವೀನ್ ಆಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ಆ ಸಂತಾನೋತ್ಪತ್ತಿ ಮಾಡ್ತಕ್ಕಂತ ಶಕ್ತಿ ಬರುತ್ತೆ, ಅವಾಗ ಅದು ಆ ಕುಟುಂಬದ ಕ್ವೀನ್ ಆಗಿ ಅಲ್ಲಿ ಕೆಲಸ ನಿರ್ವಹಿಸ. ಆಮೇಲೆ ಎರಡನೇದು ಆ ಡ್ರೋನ್ಸ್ ಕೂಡ ಅಷ್ಟೆ, ಜಾಸ್ತಿ ಏನಾದ್ರು ತುಂಬಾ ಡ್ರೋನ್ಸ್ ಆಯ್ತು, ತುಂಬಾ ಅದಕ್ಕೆ ಫೀಡ್ ಜಾಸ್ತಿ ಹೋಗ್ತಿದೆ, ಒಂದು ಕುಟುಂಬದಲ್ಲಿ ನೂರು ಒಂದು ಅರ್ಧ ಪಾಪ್ಯುಲೇಷನ್ ಬರೀ ಗಂಡು ಜಾತಿವೇ ಇದಾವೆ, ಇಂಥ ಸಿಚುಯೇಷನ್ ಅಲ್ಲಿ ಏನ್ ಮಾಡುತ್ತೆ ವರ್ಕರ್ ಬಿ ಗಂಡು ಜಾತಿಯ ನೊಣಗಳನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ, ಹೆಂಗೆ ಅದನ್ನ ಸಾಯಿಸೋದ್ರ ಮುಖಾಂತರ ಅದು ಸ್ವಲ್ಪ ಕಡಿಮೆ ಮಾಡುತ್ತೆ. ಜೊತೆಗೆ ಈ ಒಂದು ಜೇನು ಸಾಕಣೆ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕೆಲವಾರು ಅಡಚಣೆಗಳು ಇದ್ದೇ ಇರ್ತವೆ, ಎಲ್ಲ ಒಂದು ಇದರಲ್ಲಿ ಇರತಕ್ಕಂಥ ಅಡಚಣೆಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಇದರಲ್ಲಿ ಅಡಚಣೆ ಅಂತ ಅಂದ್ರೆ ಇದಕ್ಕೆ ಸುಮಾರು ರೀತಿಯ ರೋಗಗಳು ಬರ್ತವೆ. ಈಗ ಥೈಜಾಕ್ ಬ್ರೂಡ್ ಅಂತ ಅದೊಂದು ಪ್ರೋಟೋಜೋನ್ ಡಿಸೀಸ್, ಅದು ಕೂಡ ಬರುತ್ತೆ, ಅದನ್ನು ಕೂಡ ನಾವು ನೀಟಾಗಿ ನಿರ್ವಹಣೆ ಮಾಡಬೇಕಾಗಿರುತ್ತೆ. ಯಾಕೆ ಅಂದ್ರೆ ಈ ತುಂಬಾ ಮಳೆ ಟೈಮಲ್ಲಿ ಈ ಫಂಗಲ್ ಡಿಸೀಸಸ್ ಆತರ ಅವೆಲ್ಲ ಬರ್ತಾ ಇರ್ತವೆ. ಅಮೆರಿಕನ್ ಫೋಲ್ ಬ್ರೂಡ್ ಅಂತ ಬರುತ್ತೆ, ಅಂದ್ರೆ ಆ ಹುಟ್ಟೆಗೆ ಫಂಗಲ್ ಡಿಸೀಸ್ ಆಗಿ ಅಲ್ಲಿ ವಾಸಿಸಲಿಕ್ಕೆ ಅನರ್ಹವಾಗುತ್ತೆ, ಆತರ ಕ್ರಿಯೇಟ್ ಆತರ ಸಿಚುಯೇಷನ್ ವಾತಾವರಣ ಕ್ರಿಯೇಟ್ ಆಗುತ್ತೆ. ಅದಲ್ದೇನೆ ಈ ವ್ಯಾಕ್ಸ್ ಮಾತ್ ಅಂತ ಬರುತ್ತೆ, ಅಂದ್ರೆ ಮೇಣದ ಮಾತ್ ಅಂತ, ಅದು ಏನ್ ಮಾಡುತ್ತೆ ಅದರಲ್ಲಿ ಇಟ್ಟಿರುತ್ತಲ್ಲ ಹುಟ್ಟೆನ, ಆ ಹುಟ್ಟೆನ ಅದು ಕಂಪ್ಲೀಟ್ ಮೇಣ ಅದನ್ನ ತಿಂದು ಬಿಡುತ್ತೆ, ಅದನ್ನು ಕೂಡ ನಾವು ಹತೋಟಿ ಮಾಡ್ಬೇಕಾಗಿರುತ್ತೆ. ಯಾಕೆ ಅಂದ್ರೆ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ಆ ಗೂಡನ್ನ ನಾವು ಅವಾಗ ಅವಾಗ ತೆಗೆದು ನೋಡ್ತಾ ಇರೋದು, ಈ ರೀತಿ ಮಾಡ್ತಾ ಇದ್ರೆ ಅವಾಗ ಅದು ಏನು ಸಮಸ್ಯೆ ಬರಲ್ಲ. ಅದಲ್ದೇನೆ ಇನ್ನೊಂದು ಬರುತ್ತೆ ಯೆಲ್ಲೋ ಬ್ಯಾಂಡೆಡ್ ವ್ಯಾಸ್ಪ್ ಅಂತ, ಅದೇನ್ ಮಾಡುತ್ತೆ ಜೇನು ನೊಣಗಳನ್ನ ಒಂದು ಸತಿ ಅದು ಅಟ್ಯಾಕ್ ಮಾಡ್ತು ಅಂದ್ರೆ ಐದು ಆರು ಜೇನು ನೊಣಗಳನ್ನ ತಿಂದು ಬಿಡುತ್ತೆ. ಸೊ ಈ ತರದ್ನೆಲ್ಲ ಸಮಸ್ಯೆ ಇದ್ದಾಗ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಏನು ಸಮಸ್ಯೆ ಆಗಲ್ಲ. ಅದಲ್ದೇನೆ ಇನ್ನೊಂದೇನಪ್ಪ, ಇರುವೆ ಕಾಟ ಆಗ್ಬಾರ್ದು ಅದಕ್ಕೆ. ಈಗ ಜೇನುತುಪ್ಪ ಇರುತ್ತಲ್ಲ, ಜೇನುತುಪ್ಪ ಇದ್ದು ಬಿಟ್ರೆ ಇರುವೆ ಕಾಟ ಬಂದ್ಬಿಡುತ್ತೆ, ಇರುವೆ ಏನ್ ಮಾಡ್ಬಿಡುತ್ತೆ ಅಲ್ಲಿರೋ ಜೇನುತುಪ್ಪನೆಲ್ಲ ತಿಂದು ಬಿಡುತ್ತೆ. ಸೊ ನಾವು ಇರುವೆನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೇನು ಸ್ಟ್ಯಾಂಡ್ ಇಟ್ಟಿರ್ತೀವಲ್ಲ, ನಾಲ್ಕು ಸ್ಟ್ಯಾಂಡಿನ ಕೆಳಗಡೆ ಒಂದೊಂದು ಕಪ್ ಇಟ್ಟು ಅದ್ರಲ್ಲಿ ನೀರ್ ಹಾಕಿ ಇಟ್ಬಿಟ್ರೆ ನಾಲ್ಕು ಕಾಲ್ಗಳಿಗೆ ಇರುವೆ ಅದನ್ನ ಹತ್ತಲ್ಲ. ಸೊ ನಾವು ಇರುವೆನು ಕೂಡ ನಾವು ಹತೋಟಿ ಮಾಡಬಹುದು. ಒಟ್ಟಿನಲ್ಲಿ ತಾವು ಹೇಳೋದು ಅಂತಂದ್ರೆ ಈ ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ಡೈಲಿ ಅದನ್ನ ನೋಡ್ತಾ ಇರಬೇಕು ಅಂತ, ವಾರಕ್ಕೊಂದ್ಸಲಿ ಅದನ್ನ ಚೆಕ್ ಮಾಡಬೇಕು ಅಂತ. ವಾರಕ್ಕೊಂದ್ಸತಿ ನೋಡಿದ್ರೆ ಸಾಕು, ವಾರಕ್ಕೊಂದ್ಸತಿ ನೋಡಿದ್ರೆ ಸಾಕು. ಜೊತೆಗೆ ಈ ಬಿ ಥೆರಪಿ ಅಂತ ಅಂತಂದ್ರೆ ಹಂಗಂದ್ರೆ ಏನು ಅಂತೀರಾ ಸರ್? ಜೇನು ಕಚ್ಚೋದ್ರಿಂದ ಸ್ವಲ್ಪ ಊತ ಬರುತ್ತೆ, ಜೇನು ಕಚ್ಚಿಬಿಟ್ಟಿದೆ ಅಂತ ಹೇಳಿ ಕೆಲವರು ಆಸ್ಪತ್ರೆಗೂ ಹೋಗೋರಿದ್ದಾರೆ. ಒಂದು ಎರಡು ಕಚ್ಚಿದ್ರೆ ಆಸ್ಪತ್ರೆಗೆಲ್ಲ ಹೋಗೋ ಅವಶ್ಯಕತೆ ಏನಿರಲ್ಲ, ತುಂಬಾ ಕಚ್ಚಿದ್ರೆ ಕಷ್ಟ. ಆದ್ರೆ ಒಂದು ಎರಡು ಕಚ್ಚೋದ್ರಿಂದ ಏನೇನ್ ಲಾಭಗಳು ಅಂತ ಅಂದ್ರೆ, ಅದರಲ್ಲಿರೋ ಪ್ರಾಪರ್ಟೀಸು ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಈಗ ಕೈ ಕಾಲು ನೋವು ಇರ್ತವೆ, ಆ ಥರದ್ದೆಲ್ಲ ಕೂಡ ಹೋಗುತ್ತೆ ಅದರ ವೀನಮ್ ಇಂದ, ಬಿ ವೀನಮ್ ಇಂದ. ಅದು ಒಂದು ಎರಡು ಕಚ್ಚೋದ್ರಿಂದ ನಮ್ಮ ಕೈ ಕಾಲು ನೋವುಗಳು ಕೂಡ ಹೋಗುತ್ತೆ. ಕೆಲವು ಕಡೆ ಇದನ್ನ ಪ್ರಾಕ್ಟೀಸ್ ಅಲ್ಲಿ ಇದೆ, ಒಂದು ನೊಣ ಎರಡು ನೊಣನ ಕಚ್ಚಿಸ್ಕೊಳ್ಳೋ ಅಂತದ್ದು, ಬೇಕಾಗಿ ಹೋಗಿ ಒಂದು ನೊಣ ಬಿಡ್ಕೊಂಡು ಕೈಗಳಿಗೆ ಕಚ್ಚಿಸ್ಕೊಳ್ಳೋ ಅಂತದ್ದು, ಇದನ್ನ ಬಿ ಥೆರಪಿ ಅಂತ ನಾವ್ ಹೇಳ್ತೀವಿ. ಜೇನಿನಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂತ ಲಾಭಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಜೇನು ತುಪ್ಪ ತುಂಬಾ ಆರೋಗ್ಯ, ಯಾಕೆ ಅಂತಂದ್ರೆ ಈಗ ಎಲ್ಲಾ ನೋಡ್ತಾ ಇದ್ದೀರಾ, ಎಲ್ಲಾ ಅಡಲ್ಟ್ರೆಂಟ್, ಏನು ಕೂಡ ನಮಗೆ ಪರಿಶುದ್ಧವಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಇದು ಅಮೃತಕ್ಕೆ ಸಮಾನ ಜೇನುತುಪ್ಪ ಅನ್ನೋದು. ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ತುಂಬಾ ವೆಯ್ಟ್ ಓವರ್ ವೆಯ್ಟ್ ಆಗ್ತಿದೀವಿ ಅಂದ್ರೆ ದಿನಕ್ಕೆ ಒಂದು ಸ್ಪೂನ್ ಜಾಸ್ತಿ ಬೇಡ, ದಿನಕ್ಕೆ ಒಂದು ಸ್ಪೂನ್ ನಾವು ತಿನ್ನೋದ್ರಿಂದ ನಾವು ನಮ್ಮ ವೆಯ್ಟ್ನು ಕೂಡ ಮ್ಯಾನೇಜ್ ಮಾಡಬಹುದು. ಈ ಚಿಕ್ಕ ಮಕ್ಕಳು ಇರ್ತಾರೆ, ಸಣ್ಣ ನೋವಿನ ಒಂದು ವರ್ಷದ ಮಕ್ಕಳು, ಆ ತರದಕ್ಕೆ ದಿನಕ್ಕೆ ಒಂದೇ ಒಂದು ಸ್ಪೂನ್ ಕೊಡೋದ್ರಿಂದ ಅದರ ಬುದ್ಧಿನೂ ಕೂಡ ಚುರುಕಾಗ್ತಾ ಹೋಗುತ್ತೆ, ಮೆದುಳು ಕೂಡ ಚುರುಕಾಗ್ತಾ ಹೋಗುತ್ತೆ. ಇದು ಒಳ್ಳೆ ಫುಡ್, ಆರೋಗ್ಯಕರವಾದ ಫುಡ್, ಯಾವುದೇ ಅಡಲ್ಟ್ರೆಂಟ್ ಇರಲ್ಲ. ಈವನ್ ನಾವು ಸಾಕೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ, ನಾವು ಮಾರ್ಕೆಟ್ ಅಲ್ಲಿ ಜೇನುತುಪ್ಪ ಅಂತ ತರಬಹುದು, ಆದ್ರೆ ಮಾರ್ಕೆಟ್ ಅಲ್ಲಿ ಸಿಗೋದೆಲ್ಲ ಅಡಲ್ಟ್ರೆಂಟ್ ಆಗಿರುತ್ತೆ, ಯಾವುದು ಕೂಡ ಪರಿಶುದ್ಧವಾಗಿರಲ್ಲ. ಪರಿಶುದ್ಧ ಜೇನನ್ನು ಯಾವ ರೀತಿ ಕಂಡುಹಿಡಿಯೋದು ಸರ್? ನಾವಾಗ ಪರಿಶುದ್ಧ ಜೇನನ್ನ ಕಂಡುಹಿಡಿಯೋದಾದ್ರೆ ಹೆಂಗಿರುತ್ತೆ ಅಂತಂದ್ರೆ, ಅದನ್ನ ಸ್ವಲ್ಪ ಬಿಸಿ ನೀರಲ್ಲಿ ಅದನ್ನ ಒಂದು ಹನಿನ ಹಾಕಿದ್ರೆ ಅದು ಸ್ವಲ್ಪ ಡಿಸ್ಪರ್ಸ್ ಆಗುತ್ತೆ. ಆ ಡಿಸ್ಪರ್ಸ್ ಆಗೋದ್ರ ಮುಖಾಂತರ ಆ ಟೈಮಲ್ಲಿ ನಾವು ಕಂಡುಹಿಡಿಬಹುದು. ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸರ್, ಈ ಜೇನನ್ನ ಯಾರ್ಯಾರು ತಗೋಬಹುದು, ಯಾರ್ಯಾರು ಸೇವಿಸಬಹುದು ಅಂತ ಹೇಳ್ತೀರಾ ಸರ್? ಈಗ ಯಾರ್ಯಾರು ಅಂತ ಅಂದ್ರೆ, ಈಗ ತುಂಬಾ ಕೆಮ್ಮು ಇರುತ್ತೆ, ಆ ಕೆಮ್ಮಿಗೂ ಕೂಡ ಇದೊಂದು ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ. ಕೆಮ್ಮಿರೋ ಅಂತವ್ರು, ಸಣ್ಣ ಮಕ್ಕಳಿಗೆ ದೊಗರು ಕೆಮ್ಮು ಅಂತ ಬರುತ್ತೆ, ಜೋರಾಗಿ ಕೆಮ್ಮತಾ ಇರ್ತಾರೆ, ಅಂತವ್ರಿಗೆಲ್ಲ ಈ ಜೇನುತುಪ್ಪ ಕೊಡೋದ್ರಿಂದ, ಒಂದೊಂದು ಸ್ಪೂನ್ ಜಾಸ್ತಿ ಬೇಡ, ಒಂದೊಂದು ಸ್ಪೂನ್ ಕೊಡೋದ್ರಿಂದ ಅದು ಕೂಡ ಹದೋಟಿಗೆ ಬರುತ್ತೆ. ಆಮೇಲೆ ಕೆಲವರಿಗೆ ನಿದ್ದೆನೆ ಬರ್ತಾ ಇರಲ್ಲ, ರಾತ್ರಿ ಎಷ್ಟು ಇದನ್ನ ಏನೇನೋ ಯೋಚನೆ ಮಾಡ್ಕಂತ ನಿದ್ದೆ ಬರ್ತಾ ಇರಲ್ಲ, ಅದು ಕೂಡ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ. ಈ ಜೇನುತುಪ್ಪನ ಸೇವಿಸೋದ್ರಿಂದ ನಿದ್ದೆ ಕೂಡ ನ್ಯಾಚುರಲ್ ಆಗಿ, ಅದಕ್ಕೂ ಕೂಡ ಇದು ಒಂದು ಪರಿಹಾರ. ಮಧುಮೇಹಿಗಳು ತುಂಬಾ ಜಾಸ್ತಿ ತಿನ್ನಬಾರ್ದು, ಸ್ವಲ್ಪ ತಿನ್ನೋದ್ರಿಂದ ಏನು ಸಮಸ್ಯೆ ಇಲ್ಲ. ಇದರಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ, ಆದ್ರೆ ಇದು ನ್ಯಾಚುರಲ್ ಶುಗರ್ ಆಗಿರೋದ್ರಿಂದ ಸ್ವಲ್ಪ ದಿನಕ್ಕೆ ಒಂದು ಸ್ಪೂನ್ ಎರಡು ಸ್ಪೂನ್ ತಿನ್ನೋದ್ರಿಂದ ಇದರಿಂದ ಏನು ಸಮಸ್ಯೆ ಕೂಡ ಆಗದಿಲ್ಲ. ಜೇನರ ಬಗ್ಗೆ ಹೇಳಿದ್ರಿ, ಜೇನು ಕೃಷಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರಿ, ಅದೆಲ್ಲ ಆಯ್ತು. ಇದಕ್ಕೊಂದು ಮೌಲ್ಯವರ್ಧನೆ ಬೇಕು ಸರ್, ಮನೆಯಲ್ಲಿ ಈ ಜೇನ್ ಸಾಕ್ತವರಾಗಿರ್ಬೋದು, ಹೊರಗಡೆ ಅಂದ್ರೆ ದುಡ್ಡಿಗೋಸ್ಕರನೇ ಮಾಡ್ತಕ್ಕಂಥವ್ರಿಗೆ ಒಂದು ಮೌಲ್ಯವರ್ಧನೆ ಬೇಕು, ಅವ್ರು ಯಾವ ರೀತಿ ಇದನ್ನ ಮಾರ್ಕೆಟಿಂಗ್ ಮಾಡಬಹುದು ಅಂತ ಹೇಳ್ತೀರಿ? ಈಗ ಮೌಲ್ಯವರ್ಧನೆ ಅಂತ ಅಂದ್ರೆ, ಇದು ಜೇನಲ್ಲಿ ಇರೋದನ್ನ ಕ್ಲೀನ್ ಆಗಿ ನಾವು ತೆಗಿಬೇಕು ಅಂತ ಅಂದ್ರೆ, ಹೆಜ್ಜೇನಲ್ಲಿ ನಾವು ಈ ರೀತಿ ತೆಗಿಲಿಕ್ಕೆ ಆಗಲ್ಲ ಅಂದ್ರೆ, ಅದರಲ್ಲಿ ಹುಟ್ಟೆ ಬೆರಕೆ ಬರುತ್ತೆ, ಮೇಣದ ಜೇನುತುಪ್ಪದಲ್ಲಿ ಮೇಣ ಮಿಕ್ಸ್ ಇರುತ್ತೆ. ಅದೇ ನಾವು ಈ ತುಡಿಮೆ ಜೇನಲ್ಲಿ ಯಾವ ತರ ತೆಗಿಬಹುದಪ್ಪ ಅಂತಂದ್ರೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಬರುತ್ತೆ, ಅಂದ್ರೆ ಜೇನನ್ನ ಎಕ್ಸ್ಟ್ರಾಕ್ಷನ್ ಮಾಡುವಂತದ್ ಒಂದು ಇದು ಬರುತ್ತೆ, ಆ ಪಾತ್ರೆ, ಆ ಪಾತ್ರೆ ಒಳಗಡೆ ಆ ಹುಟ್ಟೆನ ಇಟ್ಬಿಟ್ಟು ಅದ್ರ ಸೀಲ್ಸ್ನ ಅಂದ್ರೆ ಜೇನುತುಪ್ಪ ಹಾಕ್ಬಿಟ್ಟು ಅದು ಸೀಲ್ ಮಾಡಿರುತ್ತೆ, ಆ ಸೀಲ್ನ ಓಪನ್ ಮಾಡಿ ಅದರಲ್ಲಿ ಹಾಕಿ ಅದನ್ನ ತಿರುಗಿಸೋದ್ರಿಂದ ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಂದ ಆ ಜೇನುತುಪ್ಪ ಆಚೆಗೆ ಬಂದಿರುತ್ತೆ. ಸೊ ಅದನ್ನ ನಾವು ಕ್ಲೀನ್ ಆಗಿರುತ್ತೆ, ಅದನ್ನ ನೀಟಾಗಿ ಅಂದ್ರೆ ಅದನ್ನ ಬಾಟ್ಲು ಮಾಡಿ ನಾವು ಇಲ್ಲಿ ಇಲ್ಲೇ ಲೋಕಲ್ ಆಗಿ ಈ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ರಿಲೇಷನ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಮಾಲ್ಗಳಿರ್ತವೆ ಆ ತರದ್ರಲ್ಲಾಗಿರ್ಬೋದು, ಅಥವಾ ಅಂಗಡಿಗಳಿರ್ತವೆ ಆ ತರದ್ರಲ್ಲಿ ಲೋಕಲ್ ಆಗಿ ನಾವು ಕೂಡ ಮಾರ್ಕೆಟ್ ಮಾಡಬಹುದು. ಜೇನುತುಪ್ಪಕ್ಕೆ ಜೇನುತುಪ್ಪ ಪ್ರೊಡ್ಯೂಸ್ ಮಾಡಿದ್ದೇ ಆದ್ರೆ ಜೇನು ತಗೊಳ್ಳೋರು ತುಂಬಾ ಜನ ಇದ್ದಾರೆ, ಅದರಲ್ಲೂ ಪರಿಶುದ್ಧ ಜೇನು ಅಂತಂದ್ರೆ ತುಂಬಾ ಜನ ತಗೊಂಡೋಗ್ತಾರೆ. ಈ ಜೇನುತುಪ್ಪ ಅಂತ ಹೇಳಿದ್ರೆ ಈ ಒಂದು ನಾವು ಬಾಕ್ಸ್ ಅಲ್ಲಿ ಎಷ್ಟು ದಿನದ ನಂತರದಲ್ಲಿ ಅದನ್ನ ಎಷ್ಟು ದಿನ ಬಿಡಬೇಕು, ಜೇನನ್ನ ಅದು ಸ್ಟಾಕ್ ಆಗ್ಲಿಕ್ಕೆ ಎಷ್ಟು ದಿನ ನಂತರವಾಗಿ ಅದನ್ನ ತಗೋಬೇಕು ನಾವು ಅಂತ ಹೇಳ್ತೀವಿ? ಈಗ ಜೇನು ತುಪ್ಪ ಸಂಗ್ರಹಣೆ ಆಗೋದು ಯಾವಾಗ ವಾತಾವರಣದಲ್ಲಿ ಯಥೇಚ್ಛವಾಗಿ ನಮಗೆ ಹೂವಿನ ಅವೈಲಬಿಲಿಟಿ ಇರುತ್ತೆ, ಹೂವಿನ ಸೀಸನ್ ಇರುತ್ತೆ, ಅಂತ ಸೀಸನ್ ಅಲ್ಲಿ ಅದು ಜೇನನ್ನ ಶೇಖರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ನಾವು ಡೈಲಿ ಅದನ್ನ ನೋಡ್ತಾ ಇರೋದ್ರಿಂದ, ಡೈಲಿ ಅದನ್ನ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಅದು ಗೊತ್ತಾಗತ್ತೆ ನಮಗೆ, ಇದು ಜೇನುತುಪ್ಪ ಸಂಗ್ರಹಣೆ ಮಾಡ್ತೈತೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ಇಷ್ಟೇ ದಿನ, ಈ 15 ದಿವಸಕ್ಕೆ ನಾವು ಜೇನನ್ನ ಹಾರ್ವೆಸ್ಟ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ, ಅದು ಯಾವಾಗ ಹೂವಿನ ಸೀಸನ್ ಯಥೇಚ್ಛವಾಗಿರುತ್ತೋ ಅದರಲ್ಲಿ ಪಾಪ್ಯುಲೇಷನ್ ಚೆನ್ನಾಗಿ ಮೇಂಟೈನ್ ಆಗಿರುತ್ತೋ ಅಂತ ಸೀಸನ್ ಅಲ್ಲಿ ಅದು ಜೇನನ್ನ ಸಂಗ್ರಹಣೆ ಮಾಡುತ್ತೆ. ಆವರೇಜ್ ಆಗಿ ನಾವು ಹೇಳ್ಬೇಕಂತ ಅಂದ್ರೆ ಒಂದು ವರ್ಷದಲ್ಲಿ ಒಂದು 8-10 kg ಜೇನ ಒಂದು ಬಾಕ್ಸ್ ಅಲ್ಲಿ ನಾವು ಪಡಿಬಹುದು. ಅಂದ್ರೆ ನಾವು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಒಂದು 8-10 kg ಜೇನನ್ನ ಒಂದು ಬಾಕ್ಸ್ ಇಂದ ನಾವು ಜೇನು ತುಪ್ಪವನ್ನ ನಾವು ಪಡಿಬಹುದು. ಇದಲ್ದನೆ ಇನ್ನ ಆದಾಯ ಬೇರೆ ರೀತಿಯಲ್ಲಿ ಯಾವ ರೀತಿ ಪಡಿಬಹುದು ಅಂತ ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಒಂದು ಕುಟುಂಬದಿಂದ ಒಂದು ವರ್ಷದಲ್ಲಿ 8 ಕುಟುಂಬಗಳನ್ನ ವಿಂಗಡಣೆ ಮಾಡಬಹುದು. ಜೇನು ಕುಟುಂಬಗಳನ್ನ ಒಂದು ಕುಟುಂಬದಿಂದ 8 ಕುಟುಂಬಗಳನ್ನ ನಾವು ಮಾಡಬಹುದು ಒಂದು ವರ್ಷದಲ್ಲಿ. ಒಂದು ಕುಟುಂಬಕ್ಕೆ 2,000 ರೂಪಾಯಿ ಅಂತಂದ್ರು 8 ಕುಟುಂಬಕ್ಕೆ 16,000 ರೂಪಾಯಿ ಪ್ಲಸ್ 10 kg ಜೇನುತುಪ್ಪ. ಸೊ ಇಷ್ಟನ್ನ ನಾವು ಪಡಿಬಹುದು. ನಾವ್ ಏನ್ ಇದಕ್ ಕೊಡ್ತೀವಿ, ಯಾವುದೇ ಕೂಡ ಅಷ್ಟು ನಮ್ದು ಖರ್ಚಿಲ್ಲ. ಏನೋ ಒಂದು ಪೆಟ್ಟಿಗೆ ತಗೊಂಡ್ಬರ್ತೀವಿ,